खेती को आधुनिक और किसानों को आत्मनिर्भर बनाने के लिए कई निर्णय लिए गए हैं। छोटा किसान बने देश की शान, ये हमारा सपना है। देश के 80% से ज्यादा किसान ऐसे हैं जिनके पास 2 हेक्टर से भी कम जमीन है। अब देश में इन्हीं छोटे किसानों को ध्यान में रखते हुए कृषि सुधार किए जा रहे हैं, निर्णय लिए जा रहे हैं। इस योजना से मिले लाभ तथा आवेदन की स्थिति देखने के लिए पीएम किसान पोर्टल लॉन्च किया गया है। इस पोर्टल के माध्यम से पात्र किसान अपना पंजीकरण स्वयं करने के साथ साथ अब तक मिले लाभ और अपने आवेदन की स्थिति फार्मर्स कॉर्नर से देख सकते हैं। इस योजना का लाभ पात्र किसानों को ही मिल सके, इसके लिए इस प्रक्रिया को फूल प्रूफ बनाते हुए इसे आधार और इनकम टैक्स वेरिफिकेशन के साथ साथ फिजिकल वेरिफिकेशन से भी जोड़ा गया है। इसके अलावा किसानों की सुविधाओं और जानकारी के लिए पीएम किसान मोबाइल ऐप भी विकसित किया गया है। पीएम किसान सम्मान निधि योजना का लाभ देश के सभी राज्यों और केंद्र शासित प्रदेशों के किसानों को मिल रहा है। इसे हासिल करके हमारा किसान सबल और आत्मनिर्भर हो रहा है। इस स्कीम ने, हमारा भारत सरकार ने हमारा किसान के लिए बहुत बड़ा सम्मान दिया है, इसीलिए हम भारत सरकार को, प्रधानमंत्री नरेंद्र मोदी जी को हम बहुत बहुत धन्यवाद देती हूँ। आत्मनिर्भर भारत की पहचान प्रगतिशील और समर्थ किसान। ಭಾರತ ಸರ್ಕಾರದ ಪ್ರತಿಯೊಂದು ಪ್ರಯಾಸ ರೈತರಿಗೆ ನೀಡುತ್ತಲಿದೆ ಒಂದು ಹೊಸ ವಿಶ್ವಾಸ. ದೇಶದ ರೈತರ ಅಭಿವೃದ್ಧಿ ಮತ್ತು ಅವರನ್ನು ಸ್ವಾವಲಂಬಿ ಮಾಡಲು ಭಾರತ ಸರ್ಕಾರ ಸಮರ್ಪಿತವಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಾಡಲಾದ ನಿರಂತರ ಪ್ರಯತ್ನದ ಫಲವಾಗಿ ದೇಶವು ಆಹಾರ ಧಾನ್ಯ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿದೆ ಮತ್ತು ದೇಶದಲ್ಲಿ ದ್ವಿದಳ ಧಾನ್ಯದ ಉತ್ಪಾದನೆಯೂ ಹೆಚ್ಚಾಗಿದೆ. ರೈತ ಬಾಂಧವರೇ ನಮಸ್ಕಾರ. ಈ ದಿನದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ರೇಷ್ಮೆ ಹಾಗೂ ಸಮಗ್ರ ಕೃಷಿಯ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಸುಗ್ಗನಹಳ್ಳಿಯ ಯುವ ಕೃಷಿಕ ಎಸ್ಪಿ ಪ್ರತಾಪ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ ಈಗ ಕೇಳಿ ರೇಷ್ಮೆ ಕೃಷಿಯಲ್ಲಿ ಕಂಡ ಯಶಸ್ಸನ್ನು ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಸುಗ್ಗನಹಳ್ಳಿಯ ಯುವ ರೈತ ಪ್ರತಾಪ್ ಎಸ್ಪಿ ಅವರೊಂದಿಗಿನ ಸಂದರ್ಶನವನ್ನು. ಪ್ರತಾಪ್ ಅವರೇ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮಗೆ 23 ವರ್ಷ. ನೀವು ಸಂಪೂರ್ಣವಾಗಿ ಕೃಷಿನೇ ನಾನು ಬದುಕು ಅಂತ ಆಯ್ಕೆ ಮಾಡ್ಕೋಬಿಟ್ಟಿದ್ದೀರಾ, ಇಲ್ಲ ನೋಡೋಣ ಈಗ ನನಗೆ ಬೇರೆ ಎಲ್ಲೂ ಕೆಲಸ ಇಲ್ಲ ಅದಕ್ಕೆ ಇದು ಮಾಡ್ತಾ ಇದ್ದಾನೆ, ಮುಂದೆ ಯಾವ್ದಾದ್ರು ಬೇರೆ ಕೆಲಸಗಳಿಗೆ ಹೋಗಬೇಕು ಅಂತ ಆ ಥರ ಏನಾದ್ರು ಇನ್ನೂ ಆಲೋಚನೆ ಇದೆಯಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಕೃಷಿನೇ ನನ್ನ ಮೂಲ ಒಂದು ಕಸಬು ಅಂತಲೇ ನಾನು ಭಾವಿಸಿದ್ದೀನಿ. ವ್ಯವಹಾರಿಕ ಜ್ಞಾನವಾಗಿ ಅದು ವಿದ್ಯಾಭ್ಯಾಸ ಬೇಕೇ ಬೇಕು. ಬರೀ ಕೃಷಿ ಒಂದೇ ಇದ್ರೆ ಸಾಲದು, ವ್ಯವಹಾರಿಕವಾಗಿ ಮತ್ತೆ ಮಾರ್ಕೆಟಿಂಗ್ ಮಾಡೋದಕ್ಕೆಲ್ಲ ವಿದ್ಯಾಭ್ಯಾಸ ಅವಶ್ಯಕತೆ ಇರೋದ್ರಿಂದ ನಾನು ವಿದ್ಯಾಭ್ಯಾಸನೂ ಕೂಡ ಮಾಡ್ತಾ ಇದ್ದೀನಿ. ಏನೇ ವೃತ್ತಿ ಮಾಡಿದ್ರು ವ್ಯವಹಾರಿಕವಾಗಿ ಪ್ರಾಪಂಚಿಕ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ವಿದ್ಯಾಭ್ಯಾಸ ಅಂತೂ ಬೇಕೇ ಬೇಕು. ಅದು ಸರಿ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂದರೆ, ಎಷ್ಟೋ ಜನ ನಮ್ಮ ಯುವಕರು, ಯುವ ರೈತರು ಅಥವಾ ರೈತಾಪಿ ವರ್ಗದ ಕುಟುಂಬದ ಯುವಕರು ತಮಗೆ ಜಮೀನಿದ್ರೂ ಕೂಡ ನನಗೆ ಅಲ್ಲಿ ಇಲ್ಲೂ ಏನೋ ಬೇರೆ ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ 30 ವರ್ಷದ ವಯೋಮಿತಿ ದಾಟ್ತಾ ಇದ್ರು ಕೂಡ ಪ್ರಯತ್ನದಲ್ಲೇ ನಿರತರಾಗಿರ್ತಾರೆ. ಒಂದು ನಿಮ್ಮ ರೀತಿಯಲ್ಲಿ ನಿಖರವಾದ ಒಂದು ಗುರಿಯನ್ನು ಕಂಡುಕೊಂಡಿರಲ್ಲ. ಅದಕ್ಕೆ ನಿಮ್ಗೇನು ನೀವೇನು ಹೇಳ್ತೀರಿ? ಅದು ತಪ್ಪು ಅನ್ಸುತ್ತೆ. ತಂದೆ ತಾಯಿಗಳಿಗೆ ಯಾವತ್ತೂ ಹೊರೆಯಾಗಬಾರ್ದು. ನಾವು ಓದಿಸಿದಾರಲ್ವಾ, ದುಡಿತಾ ಇರ್ತಾರೆ, ಅವರೇನು ಹೊರೆಯಾಗಿರಲ್ಲ. ಆದರೆ ಕೃಷಿ ಭೂಮಿಯಿಂದ ವಿಮುಖರಾಗಿ ನಾನೇನೋ ಬೇರೆ ಏನಾದ್ರು ಒಂದು ಉದ್ಯೋಗ ಗಳಿಸ್ಬೇಕು, ಆ ಕಡೆಗೆ ಹೆಚ್ಚು ಅವ್ರ ಗಮನ ಇರುತ್ತೆ, ಒಲವು ಇರುತ್ತೆ. ಹೌದು, ನಿಮ್ಗೆ ಆ ತರದ ಏನು ಒಲವು ಇರಲಿಲ್ಲ? ಇಲ್ಲ, ಆ ತರದ ಏನು ಒಲವು ಇರಲಿಲ್ಲ ನನಗೆ. ತಂದೆ ದೇಶ ಸೇವೆ ಮಾಡ್ತಾ ಇದ್ದಂತ ಒಂದು ಯೋಧ ಆಗಿದ್ರು, ದೇಶಕ್ಕೆ ಅನ್ನ ಹಾಕಂತ ರೈತ ಆಗಿದ್ದೀನಿ ಅಂತ ಹೆಮ್ಮೆಯಿಂದ ನಾನು ಈ ದಿನ ಹೇಳಕ್ ಇಷ್ಟಪಡ್ತೀನಿ. ಅದೇ ನಂಗೆ ಸಂತೋಷ ಅಂತ ಹೇಳೇ. ಒಂದೇ ಮನೇಲಿ ಜೈ ಕಿಸಾನ್ ಜೈ ಜೈ ಜವಾನ್ ಅನ್ನ. ಹೌದೌದು. ತಂದೆ ದೇಶ ಸೇವೆನ ಎಲ್ಲಿದ್ರು, ಏನ್ ಮಾಡ್ತಾ ಇದ್ರು? ಅವರು ಜಮ್ಮು ಕಾಶ್ಮೀರದಲ್ಲಿ ಅವರ ವೃತ್ತಿನ ಮಾಡ್ತಾ ಇದ್ರು. ವರ್ಷಕ್ಕೆ 6 ತಿಂಗಳಿಗೊಂದು ಬಾರಿ ಏನೋ ಬರ್ತಾ ಇದ್ರು, ವರ್ಷಕ್ಕೆ 2 ಬಾರಿ ಬರ್ತಾ ಇದ್ರು. ಅವಾಗ್ಲೇ ನಾವು ತಂದೆನ ನೋಡ್ತಾ ಇದ್ದಿದ್ದು, ಇನ್ನೆಲ್ಲ ಮತ್ತೆ ತಾತ ಅಜ್ಜಿ ಅಮ್ಮ ಜೊತೆಲೆ ಬೆಳೆದಿದ್ದು. ಅವಾಗ ಅಲ್ಪ ಸ್ವಲ್ಪ ಅವರು ಕೃಷಿ ಮಾಡ್ತಾ ಇದ್ರು. ತಾತ ಇದು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ರು, ಅಷ್ಟೊತ್ತಿಗೆ ಅವರನ್ನು ಕೃಷಿ ಮಾಡ್ತಾ ಇದ್ರು. ಆಗ್ಲಿಂದ ನನಗೆ ಕೃಷಿ ಬಗ್ಗೆ ಆಸಕ್ತಿ ಬಂತು. ನನ್ನ ಮುಂದೆ ಏನಾದರೂ ಆಗಬೇಕು ಓದು ಅಂತ ಅನ್ನೋದಾಗಿದ್ರೆ ಕೃಷಿ ಇಲಾಖೆಗೆ ಸೇರ್ಪಡೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಆದರೆ ಸೆಕೆಂಡ್ ಪಿ ಯು ಸಿಲಿ ಸ್ವಲ್ಪ ಕಡಿಮೆ ಅಂಕಗಳು ಬಂದಿದ್ದರಿಂದ ನಾನು ಕೃಷಿ ಎಡೆಗೇನೆ ವ್ಯವಸಾಯ ರೈತನೇ ಆಗೋಣ ಅಂದ್ಬಿಟ್ಟು ಭಾವಿಸಿ ಇದು. ನೀವೇನ ತೀರ್ಮಾನ ಮಾಡಿದ್ರೆ ಈಗ ತಾತನೂ ಕೂಡ ಆರೋಗ್ಯ ಇಲಾಖೆಯವರು ಸರ್ಕಾರಿ ನೌಕರರು, ನಿಮ್ಮ ತಂದೆ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ, ಆದರೆ ನಿಮ್ಮನ್ನ ನಿಮ್ಮ ತಂದೆ ಬೇಡ ಅಂದ್ರೆ ನಿಮ್ಮ ತಾತ ಬಿಟ್ಕೊಡ್ತಿರ್ಲಿಲ್ವಲ್ಲ, ಇಲ್ಲ ಓದು ಮಗನೇ ಏನಾದ್ರು ಓದ್ಸೋಣ ಓದಿ ಯಾವ್ದಾದ್ರು ಒಂದು ಸರ್ಕಾರಿ ನೌಕರಿ ಹಿಡಿ ಅಂತ ನಿನಗೆ ಹೇಳಿಲ್ವಾ? ಇಲ್ಲ ಇಲ್ಲ ಹೇಳಲಿಲ್ಲ ಅವರು. ಯಾಕಂತಂದ್ರೆ ಬೇರೆ ಅವ್ರ ಕೆಳಗಡೆ ನೀನು ಕೆಲಸ ಮಾಡೋ ಅವಶ್ಯಕತೆನೆ ಇಲ್ಲ ಮಗನೇ, ನಮ್ಮ ಇರೋ ಜಮೀನಲ್ಲೇ ನೀನು ಅದನ್ನೇ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡ್ಕೊಂಡು ಹೋಗು, ಇದರಲ್ಲೇ ಆಗುತ್ತೆ ಅಂತಾನೆ ಹೇಳ್ಕೊಟ್ಟಿದ್ದು ನಮ್ಗೆ ತಾತ ಅವರು. ಈಗ ಒಂದು ವರ್ಷದಿಂದ ತೀರ್ಕೊಬಿಟ್ರು, ಅದೊಂದು ನೋವಿನ ಸಂಗತಿ ನನಗೆ. ಈಗ ಒಂಥರ ಒಂದು ಬಲ ಇಲ್ದಂಗೆ ಆಗ್ಬಿಟ್ಟೈತೆ. ಈಗ ನಿಮ್ಮ ತಂದೆ ನಿಮ್ಮ ಕೃಷಿ ಕೆಲಸಗಳಲ್ಲಿ ಭಾಗಿಯಾಗ್ತಾ ಇದಾರ? ಭಾಗಿಯಾಗ್ತಾ ಇದಾರೆ. ನನ್ನ ಕೆಲಸದಲ್ಲಿ ಇದ್ದೆ ಅಂತ ಅವ್ರೇನು ಮನೇಲಿ ಕೂರ್ತಾ ಇಲ್ಲ, ನನಗೆ ಸಹಭಾಗಿಯಾಗಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ. ನಿಮ್ಗೆ ಈಗ ಎಷ್ಟು ಜಮೀನಿದೆ? ನಮಗೆ 5 ಎಕರೆ ಒಳಗಡೆನೆ ಇರೋದು ಜಮೀನು, ಏನು ಹೆಚ್ಚಿಗೆನೂ ಜಮೀನೇನಿಲ್ಲ ನಮಗೆ. 5 ಎಕರೆ ನಿಮಗೆ ಸಾಕು, ಇಷ್ಟರಲ್ಲಿ ನಾನು ಜೀವನವನ್ನು ಕಂಡುಕೊಳ್ಬೋದು ಅಂತ ಅನಿಸಿದೆಯಾ? ಹೌದೌದು ಅನಿಸಿದೆ. ಈಗ 5 ಎಕರೆನಲ್ಲಿ ಹೇಳ್ತಾ ಹೋಗಿ ಏನೇನು ನೀವು ಸಮಗ್ರವಾದ ಕೃಷಿ ಪದ್ಧತಿಯನ್ನು ನಿಮ್ಮ 5 ಎಕರೆ ಜಮೀನಿನ ವಿಸ್ತೀರ್ಣದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಅಂತ. 2.5 ಎಕರೆಯಲ್ಲಿ ರೇಷ್ಮೆ ಕೃಷಿ ಇದೆ. 1 ಎಕರೆ ನಾವು ಮನೆಗೆ ಆಗಷ್ಟು ಭತ್ತ ಮತ್ತೆ ರಾಗಿ ಬೆಳ್ಕಂತೀವಿ. ಮತ್ತೆ ಹೈನುಗಾರಿಕೆನೂ ಸಹ ನಮ್ದೊಂದು ಅದೊಂದು ಕಸುಬು ಕೃಷಿಲೇನೆ. ಅದಕ್ಕೊಂದು 1/2 ಎಕರೆಗೆ ಮೇವಿನ ಬೆಳೆಗಳನ್ನ ಹಾಕೊಂಡಿದ್ದೀವಿ, ಇನ್ನೊಂದು 1/2 ಎಕರೆಗೆ ದ್ವಿದಳ ಧಾನ್ಯ ಬೆಳೆಗಳನ್ನ ಮನೆಗೆ ಸಾಂಬಾರ್ ಪದಾರ್ಥಗಳನ್ನ ಅದರಲ್ಲಿ ಬೆಳ್ಕೊಂತೀವಿ. ರೇಷ್ಮೆ ಕೃಷಿಗೆ ಪ್ರಮುಖವಾಗಿ ನಾವು ರೇಷ್ಮೆ ಕೃಷಿನೇ ನಮ್ಮ ಒಂದು ಆದಾಯ ಮತ್ತೆ ನಿಮ್ಮ ಕೃಷಿಯ ಒಂದು ಭಾಗ. ಈಗ ರೇಷ್ಮೆ ಕೃಷಿಯ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಕೃಷಿಯನ್ನ ನೀವು PUC ಆದ ನಂತರ ಪ್ರಾರಂಭ ಮಾಡಿದ್ರೆ, PUC ಆದ ನಂತರ ನಿಮಗೆ ಡಿಗ್ರಿ ಸೇರ್ಕೋಬೇಕು ಅಂತ ಏನು ಅನಿಸ್ಲಿಲ್ವಾ? ಅನ್ನಿಸ್ತು, ಅದನ್ನು ಕೂಡ ಮಾಡಿದೆ ನಾನು ರೇಷ್ಮೆ ಜೊತೆಲೆ. ಅಂದರೆ ಕಾಲೇಜಿಗೆ ಹೋಗಿ ಅದನ್ನು ವಿದ್ಯಾಭ್ಯಾಸ ಮಾಡಲಿಲ್ಲ, ಕರೆಸ್ಪಾಂಡೆನ್ಸಲ್ಲೇ ಅದನ್ನು ಮಾಡ್ಕೊಂಡು ನಾನು ರೇಷ್ಮೆ ಕೃಷಿನ ಪ್ರಾರಂಭ ಮಾಡಿದ್ರೆ. ಹೌದು. ಎಷ್ಟು ವರ್ಷ ಆಯಿತು ನೀವು ರೇಷ್ಮೆ ಕೃಷಿಗೆ ಇಳಿದು? 6 ವರ್ಷ ಆಯಿತು. ಯಾಕೆ ನೀವು ಕೃಷಿಯನ್ನು ಪ್ರಾರಂಭ ಮಾಡಿದಾಗ ಪ್ರಪ್ರಥಮ ರೇಷ್ಮೆನೇ ಆಯ್ಕೆ ಮಾಡ್ಕೊಂಡ್ರ? ಇಲ್ಲ ಇಲ್ಲ, ಫಸ್ಟು ನಾಟಿ ಕೋಳಿ ಮಾಡೋಣ ಅಂತ ಹೊರಟ್ವಿ. ಎಲ್ಲಾ ಕಡೆ ಸುತ್ತಿ ಎಲ್ಲಾ ಕಡೆ ತುಂಬಾ ಕಡೆ ನೋಡ್ಕೊಂಡ್ ಬಂದ್ವಿ, ಆದ್ರೆ ಅದಕ್ಕೊಂದು ನಿಖರವಾದ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅದಕ್ಕೆ ಮಾರ್ಕೆಟಿಂಗು. ಹೌದು. ಅದರಿಂದ ಅದು ಬೇಡ. ಮತ್ತೆ ನಮ್ಮ ಊರ ಹತ್ರ ನಮ್ದು ಜಮೀನು ಇರೋದು, ಮತ್ತೆ ಕೋಳಿಯಿಂದ ಅದು ಸ್ಮೆಲ್ ಮತ್ತೆ ವಾಸನೆ ಬರುತ್ತೆ ಅಂತ ತಂಟೆ ತಗರಾರು ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಅದನ್ನ ಕೈಗೆ ಎತ್ಕೊಳ್ಳಿಲ್ಲ, ಬಿಟ್ಬಿಟ್ಟು. ನಂತರ ಆಲೋಚನೆ ಮಾಡಿ ಹಿಂಗೆ ನಮ್ಮ ಅದೇ ಆಕಾಶವಾಣಿ 100.6 ನಾವು ಪ್ರತಿದಿನ ನಾವು ರೈತ ಅಂದಮೇಲೆ ಅದನ್ನ ಕೇಳಲೇಬೇಕು. ನಾವು ಕೇಳ್ತಾ ಇರುವಾಗ ರೇಷ್ಮೆ ಕೃಷಿ ಬಗ್ಗೆ ಹೆಚ್ಚಿನ ರೈತರು ಭಾಗವಹಿಸಿದ್ದು ಎಲ್ಲ ತಿಳ್ಕೊಂಡ್ವಿ. ಆದ್ರೆ ಮತ್ತೆ ನಾವು ಆ ರೇಷ್ಮೆ ಹಾಕ್ದಾಗ ರೇಟೇ ಇರಲಿಲ್ಲ, ರೇಟ್ ಕುಸ್ತೋಗಿತ್ತು. ಎಲ್ಲ ಇದೇನು ರೇಷ್ಮೆ ಆಗ್ತಾ ಇದ್ದೀರಲ್ಲ, ರೇಟ್ ಇಲ್ಲ, ನೋಡಿದ್ರೆ ನಿಮ್ಗೇನು ಬುದ್ಧಿ ಇಲ್ವಾ ಅದು ಇದು ಅಂತೆಲ್ಲ ಮಾತಾಡಿದ್ರು. ಆವಾಗ ಏನು ಮಾಡೋದು ಇದನ್ನು ಈ ಥರ ಅಂತಿದ್ರಲ್ಲ ಜನಗಳು ಅಂತ ಅನುಭವಿಸಿ ನಾವು ಹಾಕಿದ್ವಿ. ಫಸ್ಟ್ 1 ಎಕರೆ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಬೆಳೀತಾ ಬೆಳೀತಾ ಅನುಭವ ಆದಂಗಾದಂಗೆ 1.5 ಎಕರೆಗೆ ರೇಷ್ಮೆನ ವಿಸ್ತರಣೆ ಮಾಡಿಕೊಂಡ್ವಿ. 1 ಎಕರೆಗೆ ಹಾಕಿದಾಗ ನಿಮಗೆ ಅದರಲ್ಲಿ ಹುಳ ತಂದು ಮೇಯಿಸಿ ಎಲ್ಲ ಮಾಡಿದಾಗ ಲಾಭ ಬಂತ? ಲಾಭ ಬಂದಿರೋ ಉದ್ದೇಶಕ್ಕಾಗಿ ನಮ್ಮ ಇದನ್ನೇ ನಾವು ನರ್ಸರಿ ಮಾಡಿಕೊಂಡು ಕಡ್ಡಿನ ನಾವೇನು 1.5 ಎಕರೆಗೆ ಹಾಕೊಂಡ್ವಿ. ಈಗ ವರ್ಷಕ್ಕೆ 2 ಬ್ಯಾಚ್ ತರ ನಾವು ನರ್ಸರಿಗಳನ್ನ ಮಾಡಿ ರೈತರಿಗೆ ಮಾರಾಟ ಮಾಡ್ತಾ ಇದೀವಿ. ಏನು ರೇಷ್ಮೆ ಕಡ್ಡಿ ನರ್ಸರಿ? ರೇಷ್ಮೆ ಕಡ್ಡಿ ನರ್ಸರಿ ಮಾಡಿ ಕೂಡ ಮಾರಾಟ ಮಾಡ್ತಾ ಇದೀವಿ. ನೀವು ರೇಷ್ಮೆ ಕಡ್ಡಿಯನ್ನ ಎಲ್ಲಿಂದ ತಂದ್ರಿ, ಮತ್ತೆ ಯಾವ ತಳಿಯ ಕಡ್ಡಿಯನ್ನ ನೀವು ನೆಟ್ರಿ? ನಾವು V1 ತಳಿನ ಆಯ್ಕೆ ಮಾಡ್ಕೊಂಡ್ವಿ. ಅದು ಮತ್ತೆ ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ಸೊಪ್ಪು ಇಳುವರಿ ಬರೋದ್ರಿಂದ V1 ತಳಿನ ನಾವು ಆಯ್ಕೆ ಮಾಡ್ಕೊಂಡ್ವಿ. ಬೇರೆ ಹಿಂಗೇನೆ ರೈತರು ಯಾರು ಬೆಳೀತಾ ಇದ್ರು ಅವ್ರ ಹತ್ರ ರೇಷ್ಮೆ ಕಡ್ಡಿ ತಗೊಂಡ್ಬಂದು ನರ್ಸರಿ ಮಾಡಿಕೊಂಡು ನಾವು ಸಸಿಗಳನ್ನ ನಾಟಿ ಮಾಡಿದ್ದು. ನಿಮ್ಗೆ ಆಗ ರೇಷ್ಮೆಯ ಅನುಭವ ಇರಲಿಲ್ಲ? ಇಲ್ಲ, ಇರಲಿಲ್ಲ. ಮತ್ತೆ ಹೇಗೆ ಅದನ್ನ ನಾಟಿಯನ್ನ ಮಾಡೋದಾಗ್ಬೋದು? ನಾವು ರೇಷ್ಮೆ ಇಲಾಖೆಯವ್ರನ್ನ ಸ್ವಲ್ಪ ಭೇಟಿ ಮಾಡಿದಾಗ ಅವರು ಫಸ್ಟ್ ನಂಗೆ ಟ್ರೈನಿಂಗ್ ಆಗ್ಬೇಕು ಅಂತ ಹೇಳಿದ್ರು. ಟ್ರೈನಿಂಗ್ ಕೂಡ ಮಾಡಿದೀನಿ ಚಾಮರಾಜನಗರ ಕುದೇರಲ್ಲಿ, ಟ್ರೈನಿಂಗ್ ಕೂಡ ಆಯ್ತು. ಅದ್ರ ಮುಖಾಂತರ ನಾನು ಅನುಭವ ಪಡ್ಕೊಂಡೆ. ಅಂದ್ರೆ ಹೇಗೆಲ್ಲ ಅನುಭವಗಳು ನಿಮ್ಗೆ ದೊರೀತು, ಅದರಲ್ಲಿ ಏನೆಲ್ಲ ಹೇಳ್ಕೊಟ್ರು ನಿಮ್ಗೆ ತರಬೇತಿನಲ್ಲಿ? ಅದು ಚಾಕಿಯಿಂದ ಹಿಡಿದು ಪೂರಾ ರೇಷ್ಮೆ ಗೂಡ್ ಕಟ್ಟೋವರೆಗೆ ಗೂಡ್ನ ಮಾರಾಟ ಮಾಡುವವರೆಗೂ ಹೇಳ್ಕೊಟ್ರು. ಹೇಳ್ಕೊಟ್ರು. ಮಧ್ಯದಲ್ಲಿ ರೇಷ್ಮೆ ಕೃಷಿಗೆ ಕೊಡಬೇಕಾದಂತ ಗೊಬ್ಬರ ಮತ್ತೆ ಪೋಷಕಾಂಶ ನಿರ್ವಹಣೆ ಎಲ್ಲ ಹೇಳ್ಕೊಟ್ರು. ನೀವು ನಾಟಿ ಮಾಡಿದಾಗ ಕಡ್ಡಿ ನೆಟ್ಟಿದ್ರಲ್ಲ, ಇದುವರೆಗೂ ಕೂಡ ಅದೇ ಕಡ್ಡಿ ಇದಾವ? ಅದೇ ಕಡ್ಡಿ ಇದಾವೆ. ಏನು ಬದಲಾಯಿಸಿಲ್ಲ, ಇಲ್ಲ ಇಲ್ಲ ಬದಲಾಯಿಸಿಲ್ಲ. ಮತ್ತೆ ಸಿಂಗಲ್ ಸ್ಟೆಮ್ ಫಾರ್ಮೇಶನ್ ನಾವು ಪ್ಲಾಂಟೇಶನ್ ಅಲ್ಲಿ ಅಳವಡಿಸ್ಕೊಂಡಿದೀವಿ. ಈ ಗುತ್ತಿ ತರ ಅದಲ್ಲ, ಸಿಂಗಲ್ ಸ್ಟೆಮ್ ಫಾರ್ಮೇಶನ್ ಅಂದ್ರೆ ಒಂದೇ ಕೆಳಗಡೆ ಕಾಂಡ ಬಂದು ಮೇಲ್ಗಡೆ ಛತ್ರಿಯ ಆಕಾರದಲ್ಲಿ ರೇಷ್ಮೆ ಚಿಗುರು ಹೊಡಿತಾ ಹೋಗ್ತದೆ, ಕವಲು ಹೊಡಿತಾ ಹೋಗ್ತದೆ, ಹೋಗುತ್ತೆ ಹೋಗುತ್ತೆ. ಈಗ ಈ ಮರಬೆಳೆ ಪದ್ಧತಿ ಮಾಡ್ತಾ ಇದಾರಲ್ಲ, ಆ ಥರದ ಏನು ಅಳವಡಿಸ್ಕೊಂಡಿಲ್ವಾ ನೀವು? ಇಲ್ಲ, ಮರಬೆಳೆ ಪದ್ಧತಿ ಬಂದು ಈ ನೀರಾವರಿ ಇಲ್ಲದೆ ಇರೋ ಕಡೆ ಜಮೀನಿಗೆ ಮಾತ್ರ ಅದು ಸೂಕ್ತ. ನಮ್ಮ ಕಡೆ ಎಲ್ಲ ನೀರಾವರಿ, ಕೃಷ್ಣರಾಜನಗರ ತಾಲೂಕು ಅಂದ್ರೆ ಅದು ಭತ್ತದ ನಾಡಾಗಿರೋದ್ರಿಂದ, ಭತ್ತದ ಕಣಜ ಆಗಿರೋದ್ರಿಂದ ಅದು ಹೆಚ್ಚಿನ ನೀರಾವರಿ ಇದೆ. ಕಾಲುವೆ ಹೋಗಿದೆಯಾ? ಕಾಲುವೆ ಬೈಲ ನಿಮ್ದು? ಕಾಲುವೆ ಇದೆ, ಕಾಲುವೆ ಇದೆ, ಮತ್ತೆ ಬೋರ್ವೆಲ್ ಕೂಡ ಇದೆ. ನೀವು ಬೋರ್ ಹಾಕಿಸ್ಕೊಂಡಿದ್ದೀರಿ? ಬೋರ್ ಹಾಕಿಸ್ಕೊಂಡಿದ್ರೆ ಹನಿ ನೀರಾವರಿ ಪದ್ಧತಿನ ಅಳವಡಿಸ್ಕೊಳ್ಳೋಕೋಸ್ಕರ ನಾವು ಬೋರ್ವೆಲ್ ನ ಹಾಕಿಸ್ಕೊಂಡ್ವಿ. ರೇಷ್ಮೆಗೆಲ್ಲ ಸಂಪೂರ್ಣ ಹನಿ ನೀರಾವರಿ ಪದ್ಧತಿನೇ. ನೀರಿಂದ ಏನ್ ತೊಂದ್ರೆ ಏನಿಲ್ಲ. ಮತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಹನಿ ನೀರಾವರಿ ಪದ್ಧತಿ ಒಂದು ಉತ್ತಮವಾದ ನೀರಾವರಿ ಪದ್ಧತಿ. ಹೇಗೆ ಕಳೆ ಹೇಗೆ ನಿರ್ವಹಣೆ ಆಗುತ್ತೆ ಅಂತ ಹೇಳ್ತೀರಾ? ಅದು ಮಧ್ಯ ಸಾಲಿಗೆ ಅಷ್ಟೇ ಬಿಡೋದ್ರಿಂದ, ಈಗ ನಾವು ನೀರವೇ ಕಾಲುವೆ ನೀರು ಕಾಲುವೆಲ್ಲ ಹಾಯಿಸೋದ್ರಿಂದ ಅದು ಕಳೆ ಹೆಚ್ಚಿಗೆ ಬರುತ್ತೆ. ಹಾಯಿ ನೀರಾದಾಗ ಎಲ್ಲ ಕಡೆ ನೀರು ದೊರೆಯುತ್ತೆ, ಎಲ್ಲ ಕಡೆ ಕಳೆ ಬೆಳ್ಕೊಳ್ಳುತ್ತೆ ಸುಮ್ನೆ. ಅದರಿಂದ ಹೇಳಿ, ಒಬ್ಬ ರೈತ ಉತ್ತಮವಾದ ಬೆಳೆಯನ್ನ ತೆಗಿಬೇಕು, ಉತ್ತಮವಾದ ಸೊಪ್ಪು ಬರಬೇಕು ಹುಳುಗಳಿಗೆ ಅಂತ ಹೇಳಿದ್ರೆ ಯಾವ ರೀತಿಯಾದ ಪದ್ಧತಿಯನ್ನ ಅಳವಡಿಸ್ಕೊಂಡ್ರೆ ಉತ್ತಮ ಗುಣದರ್ಜೆಯ ಎಲೆಯನ್ನು ನಾವು ಪಡಿಬಹುದು ಅಂತ ಹೇಳ್ತಾರೆ ನಿಮ್ಮ ಅನುಭವದಲ್ಲಿ? ಅದೇ ಮೇಯ್ನ್ ಆಗಿ ಸೊಪ್ಪು ಬೆಳೆಯೋದೇ ಮೇಯ್ನ್. ರೇಷ್ಮೆ ಸೊಪ್ಪು ಬೆಳಿಬೇಕು ಅಂದ್ರೆ ಏನೇನೆಲ್ಲ ಹಾಕ್ಬೇಕು, ಅದಕ್ಕೆ ಏನ್ ಪೋಷಕಾಂಶಗಳನ್ನ ಯಾವ ಸಂದರ್ಭದಲ್ಲಿ ಹಾಕ್ಬೇಕು ಹೇಳಿ. ವರ್ಷಕ್ಕೆ 2 ಬಾರಿ ಕೊಟ್ಟಿಗೆ ಗೊಬ್ಬರನ ನಾವು ಯೂಸ್ ಮಾಡ್ತೀವಿ. ಮಳೆಗಾಲದಲ್ಲಿ ಹೆಚ್ಚಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಒಮ್ಮೆ ಒಂದು ಬೆಳೆಯನ್ನು ತಗೊಳ್ತೀರಿ ಅನ್ಕೊಳ್ಳಿ. ಹೌದು, ಅದು ನಾಟಿ ಮಾಡೋದ್ರಿಂದ ಬಿಟ್ಬಿಡೋಣ. ಈಗ ನಾಟಿ ಮಾಡಿ ನೀವು 6 ವರ್ಷ ಆಗೋಗಿದೆ. ಈಗ ಒಂದು ಬೆಳೆಯನ್ನ ತೆಗೆದುಕೊಂಡ ಮೇಲೆ ಅದನ್ನ ಸಂಪೂರ್ಣ ನೀವು ಕಡ್ಡಿ ಸವರ್ತಾರೆ. ಆಗುತ್ತೆ ಕಡ್ಡಿ ಸವರದ ಮೇಲೆ ಅದು ಎಷ್ಟು ದಿನಗಳ ನಂತರ ನೀವು ಗೊಬ್ಬರವನ್ನು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅದನ್ನ ಸ್ವಲ್ಪ ಹೇಳ್ತಾ ಹೋಗಿ. ಇದು ಇವತ್ತು ಕಡ್ಡಿ ಕಟ್ ಮಾಡಿದೀವಿ ಅಂತ ಅಂದ್ರೆ ಚಿಗುರು ಬರೋವರೆಗೂ ಗೊಬ್ಬರ ಕೊಡ ಆಗಿಲ್ಲ. ಅಷ್ಟು ದಿನಗಳವರೆಗೆ ಬರೀ ಉಳುಮೆ ಮಾತ್ರ ಮಾಡ್ಕೊಂಡು ಹೋಗ್ಬೇಕು. ಚಿಗುರು ಬಂದೈತೆ, 1 ಇಂಚ್ 2 ಇಂಚ್ ಅಷ್ಟು ಚಿಗುರು ಬಂದೈತೆ ಅನ್ನ ಕಂಡ್ಕೊಂಡ ಮೇಲೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬಹುದು. ಮೂಲತವಾಗಿ ನೀವು ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀರಿ? ವರ್ಷಕ್ಕೆ 2 ಬಾರಿ ಮಾತ್ರ. ಪ್ರತಿ ಬೆಳೆಗೂ ಕೊಡಕ್ಕಾಗಲ್ಲ ಕೊಟ್ಟಿಗೆ ಗೊಬ್ಬರನ. ಅದರಿಂದ ಯಾಕೆ ಕೊಡಕ್ಕಾಗಲ್ಲ ಅಂತ ಅಂದ್ರೆ ಹಸುಗಳು ಕಡಿಮೆ, ಈಗೆಲ್ಲ ಮೊದಲಿನಾಗೆ ಹೈನುಗಾರಿಕೆ ಅಷ್ಟು ಮಾಡ್ತಿಲ್ಲ. ಎಲ್ಲ ಹಾಲಿಗೋಸ್ಕರ ಎಲ್ಲ ದೇಸಿ ತಳಿಗಳ ಹಸುಗಳನ್ನ ಬೆಳೆಸ್ತಾ ಇರೋದ್ರಿಂದ ಹಸುಗಳೆಲ್ಲ ಏನೇ ಹಾಕಿದ್ರು ಅಷ್ಟೇನೆ ಅದು ಅದರಲ್ಲಿ ಸತ್ವಾಂಶ ಇರೋದಿಲ್ಲ ನಾಟಿ ಹಸು ತರ. ಈಗ ಕೊಟ್ಟಿಗೆ ಗೊಬ್ಬರ ಆದ್ಮೇಲೆ ಬೇರೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತೀರಾ? ಇದು ಉಪ್ಪು ಬೂದಿ ಪೊಟ್ಯಾಷನ್ ನಾವು ಪ್ರತಿ ಬೆಳೆಗೂ ಕೊಡ್ತಾ. ಎಷ್ಟು ತಿಂಗಳು ಆದ್ಮೇಲೆ ಕೊಡ್ತೀರಿ? ಪ್ರತಿ ಬೆಳೆಗೂ ಇವತ್ ಕಟಾವ್ ಆಗಿದೆ, ಇನ್ನೊಂದು 15 ದಿನ ಬಿಟ್ಟ ಮೇಲೆ ಅದು ಚಿಗುರು ಬರುತ್ತೆ, ಅವಾಗ ಒಂದ್ ಟೈಮ್ ಕೊಟ್ರೆ ಸಾಕು. ಕಡ್ಡಿಗಳನ್ನೆಲ್ಲ ಸವರ್ತಿರಲ್ಲ, ಆ ಕಡ್ಡಿಗಳನ್ನೆಲ್ಲ ಕಾಲುವೆ ರೀತಿ ಮಾಡಿ ಟ್ರಂಚಿಂಗ್ ಮಲ್ಚಿಂಗ್ ಮಲ್ಚಿಂಗ್ ಮಾಡ್ತೀರಾ? ಮಾಡ್ತೀವಿ, ಮಾಡ್ತೀರಿ. ಅದರಿಂದ ಏನು ಉಪಯೋಗ ನೀವು ಕಂಡುಕೊಳ್ತಾ ಇದ್ರೆ? ಅದರಲ್ಲಿ ಬೇರ್ಗಳಿಗೆಲ್ಲ ಒಂಥರ ಗಾಳಿ ಸಿಗುತ್ತೆ, ವೆಂಟಿಲೇಷನ್ ಏರ್ ವೆಂಟಿಲೇಷನ್ ಸಿಗುತ್ತೆ ಬೇರ್ಗಳಿಗೆಲ್ಲ, ಮತ್ತೆ ಎರೆಹುಳು ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ. ಎರೆಹುಳು ನಿಮ್ಮ ಜಮೀನಲ್ಲಿ ಇದೆ. ಈಗ ನೀವು ರಾಸಾಯನಿಕ ಗೊಬ್ಬರವನ್ನ ಹಾಕಿದಾಗ ಮತ್ತೆ ಔಷಧಿ ಸಿಂಪರಣೆಯನ್ನ ಮಾಡಿದಾಗ ಎರೆಹುಳುಗಳಿಗೆ ತೊಂದರೆ ಆಗಲ್ವಾ? ಇಲ್ಲ, ನಾವು ಔಷಧಿ ಸಿಂಪರಣೆ ಕಳೆನಾಶಕ ಎಲ್ಲ ಬಳಸ್ತಾರೆ, ಆದ್ರೆ ನಾವು 1 ಬಾರಿನೂ ನಾವು ಕಳೆನಾಶಕ ಬಳಸಿಲ್ಲ. ಮತ್ತೆ ಅದರ ಬದಲು ನಾವು ಅದನ್ನೇ ಕಳೆನೇ ಮಲ್ಚಿಂಗ್ ಮಾಡ್ಬಿಡೋದು. ಕಳೆ ಮಲ್ಚಿಂಗ್ ಮಾಡ್ತೀರಿ? ಕಳೆ ಮಲ್ಚಿಂಗ್. ಕಳೆನಾಶಕವನ್ನು ಬಳಸಿಲ್ವ? ಇಲ್ಲ ಇಲ್ಲ, 1 ಬಾರಿನೂ ನಾವು ಕಳೆನಾಶಕ ಬಳಸಿಲ್ಲ. ಔಷಧಿ ಸಿಂಪರಣೆ? ಔಷಧಿ ಸಿಂಪರಣೆ ಏನು ಕೂಡ ನಾವು ಬಳಸಿಲ್ಲ. ಹಾಗಾದ್ರೆ ಎಲೆಗಳಿಗೆ ಬೇರೆ ರೀತಿಯ ಕೀಟಬಾಧೆ ಬರುತ್ತೆ? ಯಾವುದು ಸುರುಳಿ ಕೀಟ ಮೇಯ್ನ್ ಅದರಲ್ಲಿ ರೋಗ, ಅದರಿಂದ ನಮ್ಗೆ ಉಪಯೋಗನೇ ಐತೆ. ಉಪಯೋಗ ಅಂದ್ರೆ ಏನು ಉಪಯೋಗ? ಈಗ ಅದು ಒಂದು ಕಡೆ ಅದು ತುದಿನ ಚೀಟ ನಾವು ಮಾಡುವ ಕೆಲಸನ ಅದೇ ಮಾಡಿರುತ್ತೆ. ಅದು ಮಾಡಿದಾಗ ಅದ್ರ ಬ್ರಾಂಚಸ್ ಗಳು ಹೆಚ್ಚಿನದಾಗಿ ಬರುತ್ತೆ, ಒಂದ್ರಲ್ಲೇನೆ ಇಳುವರಿ ಬರುತ್ತೆ. ಚಿಗುರು ಮಾತ್ರ ತಿನ್ನುತ್ತೆ? ಚಿಗುರು ಮಾತ್ರ ತಿನ್ನುತ್ತೆ, ಎಲೆ ತಿನ್ನಲ್ಲ. ಅದು ಚಿಗುರನ್ನ ಅದು ನಾವ್ ಹೇಗೆ ಕೈಯಲ್ಲಿ ಚಿವಿಡ್ತೀವಿ ಆತರ ಅದೇನೆ ಕೆಲಸ ಮಾಡುತ್ತೆ. ಮತ್ತೆ ಕೆಲವು ರೈತರು ಇದೊಂದು ಕೀಟ ನಮ್ಗೆ ತೊಂದರೆ ಕೊಡ್ತಾ ಇದೆ ಅನ್ಬಿಟ್ಟು ಹೋಗಿ ಔಷಧಿ ತಂದು ಹೊಡೆದ್ ಬಿಡ್ತಾರಲ್ಲ? ಇಲ್ಲ ಇಲ್ಲ, ಅದು ತಪ್ಪು ಕಲ್ಪನೆ ಅವ್ರದ್ದು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅದು ರೈತರಿಗೆ ಉಪಯೋಗ ಮಾಡುತ್ತೆ. ನಿಮ್ಗೆ ಇದು ಸ್ವತಃ ನಿಮ್ಮ ಅನುಭವದಲ್ಲಿ ಕಂಡುಕೊಂಡ್ರೆ? ಹೌದು, ನನ್ನ ಅನುಭವದಲ್ಲೇನೆ. ಆದ್ರೆ ಒಂದ್ 15 ದಿನ ಲೇಟ್ ಆಗುತ್ತೆ ಮರಿ ತಂದು ಮೇಯಿಸೋದಿಕ್ಕೆ ಅನ್ನೋದೊಂದ್ ಬಿಟ್ರೆ, ನಮ್ಗೆ ಸೊಪ್ಪಿನ ಇಳುವರಿ ಈಗ 100 ಮೊಟ್ಟೆ ಮೇಯಿಸಿ ಇನ್ನೂ 50 ಮೊಟ್ಟೆ ಎಕ್ಸ್ಟ್ರಾ ಮೇಯಿಸೋ ಅಷ್ಟು ಸೊಪ್ಪ ಅಲ್ಲೇ ಬರುತ್ತೆ. 2 ಬ್ಯಾಚ್ ಮಾಡ್ತಾ ಇದ್ದೀನಿ ವರ್ಷಕ್ಕೆ, 2 ಬ್ಯಾಚ್ ಮಾಡಿದ್ದೀನಿ ಅಂತ. ವರ್ಷಕ್ಕೆ 10 ಬೆಳೆ ನಾವು 10 ಬೆಳೆ ತೆಗಿತೀರಿ. ಈಗ 1 ಎಕರೆದ ಒಂದ್ ಕ್ರಾಪ್, 1.5 ಎಕರೆದ ಒಂದ್ ಕ್ರಾಪ್, 1 ಎಕರೆಯಲ್ಲಿ ಇರತಕ್ಕಂತಹ ಇದಕ್ಕೆ ಎಷ್ಟು ಮೊಟ್ಟೆ ತರ್ತೀರಿ? 250-300 ಮೊಟ್ಟೆ ತರ್ತೀರಿ. 1 ಎಕರೆ ಸಾಕಾಣಿಕೆ ಮಾಡ್ತೀವಿ. 1 ಎಕರೆಗೆ ಹುಳು ಸಾಕಾಣಿಕೆ ಮನೆ ಇದೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ವಿನೂತನ ಮಾದರಿಯಲ್ಲಿ ಹುಳು ಸಾಕಾಣಿಕೆ ಮನೆ ಐತೆ. ಅದು 75x25 ಅಗಲ ರೇಷ್ಮೆ ಮನೆಯನ್ನ ನಾವು ಪ್ರಾರಂಭದಲ್ಲೇ ಮಾಡ್ಕೊಂಡ್ಬಿಟ್ವಿ. ನೀವೇ ಮಾಡ್ಕೊಂಡ್ರ? ನಾವೇನೇ ಮಾಡ್ಕೊಂಡ್ವಿ. ಮತ್ತೆ ರೇಷ್ಮೆ ಇಲಾಖೆ, ರೇಷ್ಮೆ ಇಲಾಖೆಯವರ ಒಂದು ಮಾರ್ಗದರ್ಶನದಲ್ಲಿ ನಾವು ರೇಷ್ಮೆ ಮನೆನ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಏನಾದ್ರು ಇಲಾಖೆ ಸಹಾಯಧನ ಸಿಕ್ಕಿದೆ? ಹೌದಾ, ಎಷ್ಟು ಸಿಕ್ಕಿದೆ ನಿಮ್ಗೆ? ನಮ್ಗೆ ಆ ಟೈಮಲ್ಲಿ 130,000 ಏನೋ ರೇಷ್ಮೆ ಮನೆಗೆ ಬಂತು. ಮತ್ತೆ ನಾಟಿ ಮಾಡೋದಕ್ಕೆಲ್ಲ ಸ್ವಲ್ಪ ಸಹಾಯಧನ ಸಿಕ್ತು. ಏನೇನೆಲ್ಲ ಅನುಕೂಲಗಳನ್ನ ನೀವು ರೇಷ್ಮೆ ಇಲಾಖೆಯಿಂದ ಈಗ ಪಡ್ಕೊಳ್ತಾ ಇದ್ದೀರಿ ಮತ್ತೆ ಪಡ್ಕೊಂಡಿದ್ದೀರಿ? ರೇಷ್ಮೆ ಬೆಳೆಯಲ್ಲಿ ಪ್ರಮುಖವಾಗಿ ಚಂದ್ರಿಕೆಗಳು ಅದರಲ್ಲಿ ಬರೋದ್ರಿಂದ ಚಂದ್ರಿಕೆಗಳನ್ನ ಕೊಡ್ತಾರೆ. ಮತ್ತೆ ರೇಷ್ಮೆ ಮನೆಗೆ ಸೋಂಕು ನಿವಾರಣೆ ಮಾಡೋದಕ್ಕೆ ಪವರ್ ಸ್ಪ್ರೇಯರು, ಮತ್ತೆ ಬ್ಯಾಟರಿ ಚಾಲಿತ ಸ್ಪ್ರೇಯರು, ಮತ್ತೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಬ್ರಷ್ ಕಟರ್ನ ನೀಡ್ತಾರೆ. ಇವನ್ನೆಲ್ಲ ಸಹಾಯಗಳನ್ನ ನೀವು ಇಲಾಖೆಯಿಂದ ಪಡ್ಕೊಳ್ತಾರೆ, ಆದರೆ ಶ್ರಮ ಮಾತ್ರ ನಿಮ್ದೇ? ನಮ್ಮದೇ. ನೀವು ಎಷ್ಟು ಜನ ಈ ಒಂದು ರೇಷ್ಮೆಯ ಕೃಷಿಯಲ್ಲಿ ನಿರತರಾಗಿದ್ದೀರಿ? ನಿಮ್ಮ ಕುಟುಂಬದಲ್ಲಿ ಆಗ್ಬೋದು ಅಥವಾ ನಿಮ್ ಜೊತೆ ಸಹಾಯದಲ್ಲಿ ಆಗ್ಬೋದು? ನಮ್ಮ ಕುಟುಂಬದಲ್ಲಿ 3 ಜನ ನಾವು ರೇಷ್ಮೆಗೆ ನಿರತರಾಗಿದ್ದೀವಿ. ಯಾರ್ಯಾರು ಇದ್ದೀರಿ ಹೇಳಿ? ಮನೇಲಿ 5 ಜನ ಇದ್ದೀವಿ. 5 ಜನದಲ್ಲಿ 3 ಜನ ಇನ್ನೊಂದಿಬ್ರು ಅಜ್ಜಿ ತಾತ ಅವರೇನು ಕೆಲಸಕ್ಕೆ ಇಲ್ಲ, ಅವ್ರ ಮಾರ್ಗದರ್ಶನ ಅಷ್ಟೇ, ಅವರು ಕೆಲಸ ಹೊಲ ಕಡೆ ಎಲ್ಲ ಬರೋದಿಲ್ಲ. ಅವರು ಸಾಕಾಗುತ್ತಾ ನಿಮ್ಮ 3 ಜನದ ಶ್ರಮ? ಸಾಕು, 100 ಮಟ್ಟಿಗೆ ಒಬ್ಬನೇ ಮನುಷ್ಯ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ರೇಷ್ಮೆ ಕೃಷಿನ. ಹೌದಾ? ಹೌದು. ಮತ್ತೆ ಆಳು ಕಾಳು ಬೇಕಾಗುತ್ತೆ ಆ ತರ ಏನಿಲ್ಲ? ಇಲ್ಲ, ಈಗಿನ ದಿನಗೂಲಿ ವೆಚ್ಚದಲ್ಲಿ ನೋಡಕ್ ಹೋದ್ರೆ ಅದೆಲ್ಲ ನಮ್ಮ ಇದನ್ನೇ ನಾವೇ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಅಲ್ಲಲ್ಲ, ಈಗ ಸಾಕಾಗುತ್ತಾ ಒಬ್ಬನೇ ಮಾಡ್ಬೋದು ಅನ್ನೋಷ್ಟು? 100 ಮಟ್ಟಿಗೆ ನನ್ನ ಪ್ರಕಾರ ಒಬ್ಬನೇ ಸಾಕು. ನಿಮ್ಮ ಪ್ರಕಾರ ನಿಮ್ಗೇನೋ ವಯಸ್ಸಿದೆಯಪ್ಪ, ಆದ್ರೆ ಆಸಕ್ತಿ ವಯಸ್ಸು ರೀ, ಯಾವ ವಯಸ್ಸು ಬರೋದಿಲ್ಲ, ಯಾವ ಏಜು ಕೂಡ ಅಲ್ಲಿ ಕ್ಯಾಲ್ಕುಲೇಷನ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಹೌದಾ? ಒಳ್ಳೇದು. ನಾನು ಹೇಳ್ಬೇಕು ಅಂದ್ರೆ ಮನೆ ಮುಂದೆ ನಾನು ಹಾಕೊಂಡಿರೋ ಮೊದಲನೇ ಬುರಣೆ ನನ್ನ ಮನಸ್ಸಿದ್ದಾರೆ ಮಾರ್ಗ ಅಂತ. ಯಾವ ಏಜು ಗೀಜು ಅಂತ ನಾನು ಮೆನ್ಷನ್ ಮಾಡಿಲ್ಲ. ಮನಸ್ಸಿದ್ದರೆ ಮಾರ್ಗ ಅಂತ ಪ್ರತಿಯೊಬ್ರು ರೈತರಲ್ಲಿ ಹೆಚ್ಚಿಗೆ ಭೇಟಿ ಕೊಡ್ತಾ ಇರ್ತಾರೆ. ನಮ್ಮ ರೇಷ್ಮೆ ಮನೆ ಹತ್ರ ರೋಡ್ ಸೈಡ್ ಇರೋದ್ರಿಂದ ಪ್ರತಿಯೊಬ್ರು ಬರ್ತಾ ಇರ್ತಾರೆ, ಮಾರ್ಗದರ್ಶನ ಎಲ್ಲ ಕೊಡ್ತಾ ಇರ್ತೀವಿ ನಾವು. ಅಲ್ಲಿ ಅವ್ರು ಬಂದಿನ ಮೇಯ್ನ್ ನೋಡೋದೆ ಮನಸ್ಸಿದ್ದರೆ ಮಾರ್ಗ ಅಂತ. ಮನಸ್ಸಿದ್ದರೆ ಮಾರ್ಗ ಕೃಷಿಗೆ, ಅವರು ಇಲ್ಲ ನನ್ನ ಕೃಷಿ ಬೇಡ ಬೇರೆ ಹೋಗ್ತೀನಿ ಅಲ್ಲಿ ಮನಸ್ಸು ಮಾಡ್ತೀನಿ ಅಂತಾರೆ, ಅವರು ಅಲ್ಲಿ ಮಾರ್ಗ ಕಂಡುಕೊಳ್ತಾರೆ, ಏನು ಮಾಡೋದು? ಅದೇ ಅವರ ಆಸಕ್ತಿ ಬಿಟ್ಟಿದ್ದು. ಇರಲಿ, ಒಳ್ಳೇದು ಪ್ರತಾಪ್. ಈಗ 1 ಎಕರೆನಲ್ಲಿ 250-300 ಮೊಟ್ಟೆ? ಇಲ್ಲ, 200-250 1 ಎಕರೆಗೆ ಮೊಟ್ಟೆ ಜಾಸ್ತಿ ಆಗ್ಲಿಲ್ವಾ ಪ್ರತಾಪ್? ಇಲ್ಲ ಸರ್, ಮೇಂಟೈನ್ ಮಾಡ್ಬೋದು ಸರ್. ಹೌದಾ? ಯಾಕೆಂದ್ರೆ ನಾನು ಅನುಭವ ಆಗಿರೋದ್ರಿಂದ ಈ ಮತ್ತೆ ಹೇಳ್ತಾ ಇದ್ದೀನಿ, 250-300 ಮೊಟ್ಟೆ ಮಾಡ್ಬೋದು ಸರ್. ಯಾಕೆಂದ್ರೆ ಕೆಲವರು ನಾವು ಜೋಡಿ ಸ್ವಲ್ಪ ಪದ್ಧತಿ ಮಾಡ್ಕೋಬೇಕು, ಗಾಳಿ ಸಂಚಾರ ಚೆನ್ನಾಗಿ ಆಗೋದ್ರಿಂದ ಸೊಪ್ಪನ್ನ ಅಲ್ಲೇನೆ ಈಗ 2-3 ವರೆ ಹಾಕೋದನ್ನ 1 ವರೆಯಲ್ಲಿ ನಾವು ಮೇಂಟೈನ್ ಮಾಡ್ಬೋದು. ಯಾಕಂದ್ರೆ ಪೌಷ್ಟಿಕಾಂಶ ಅಲ್ಲೇ ಇರುತ್ತೆ, ಪೌಷ್ಟಿಕಾಂಶ ಜೋರಿತಿ, ಮತ್ತೆ ಎಲೆಗಳು ಚೆನ್ನಾಗಿ ಬರುತ್ತೆ, ಎಲೆ ಅಗಲಾಗಿ ಚೆನ್ನಾಗಿ ಬರೋದ್ರಿಂದ ಅಲ್ಲೇ 2 ವರೆ ಹಾಕೋದು 1 ವರೆಯಲ್ಲೇ ನಾವು ಮೇಂಟೈನ್ ಮಾಡ್ಬೋದು. ಒಂದ್ ವೇಳೆ ಸೊಪ್ಪು ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಜಾಸ್ತಿ ಮೊಟ್ಟೆ ತಂದ್ಬಿಟ್ಟು? ಇಲ್ಲ, ಆ ತರ ನಾವು ಯಾವತ್ತೂ ಮಾಡ್ಕೊಂಡಿಲ್ಲ. ನಾವು ಇನ್ನೂ ಒಂದು ಗದ್ದೆ ಮಿಕ್ಕ ಅಷ್ಟೇ ನಾವು ಇದು ಮಾಡ್ಕೊಂಡಿದೀವಿ. ಅಂದ್ರೆ ನೀವು ಸೊಪ್ಪು ಚೆನ್ನಾಗಿ ಬಂದಿರೋದನ್ನ ನೋಡೇ ಮೊಟ್ಟೆ ತರೋದು ಸರ್? ಬೇಗ ನಾವೊಂಥರ ಗೊಬ್ಬರ ಕೊಟ್ಟಿರ್ತೀವಿ, ಅವರೊಂಥರ ಗೊಬ್ಬರ ಕೊಟ್ಟಿರ್ತಾರೆ. ಬೇರೆ ಮಿಕ್ಕಿದ ರೈತರಲ್ಲಿ ಯೂರಿಯಾನ ಜಾಸ್ತಿ ಬಳಸ್ತಿದ್ದಾರೆ, ಸೊಪ್ಪು ಬೇಗ ಬರಲಿ, ಬೇಗ ಬೆಳೆ ಮಾಡೋಣ, ಒಳ್ಳೆ ರೇಟ್ ಇದೆ ಅಂತ. ಆದ್ರಿಂದ ಈಗ ನಾವೊಂಥರ ಗೊಬ್ಬರ ಹಾಕಿರ್ತೀವಿ, ಅವರೊಂಥರ ಗೊಬ್ಬರ ಹಾಕಿರ್ತೀವಿ, ಅದು ಮರಿನ ಬೆಳವಣಿಗೆಗೆ ಕುಂಠಿತವಾಗಿ ರೋಗ ಹೆಚ್ಚಾಗಿ ಬರೋದ್ರ ಸಾಧ್ಯತೆ ಐತೆ. ಈಗ ಒಂದು ರೇಷ್ಮೆ ಹುಳು ಸೊಪ್ಪನ್ನ ಚೆನ್ನಾಗಿ ತಿಂದು ಅದು ಸ್ವಲ್ಪ ಚೆನ್ನಾಗಿ ಆರೋಗ್ಯಪೂರ್ಣವಾಗಿ ಬೆಳಿಬೇಕು ಅಂದರೆ ಆ ಸೊಪ್ಪು ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ ಸರ್? ಅದೇ ಸೊಪ್ಪಲ್ಲಿ ಪೌಷ್ಟಿಕಾಂಶ ಹೆಚ್ಚಿನದಾಗಿ ಇರಬೇಕು. ಹೆಚ್ಚಿಗೆ ಹೆಚ್ಚಿಗೆ ಇದ್ರೆ ಅದು ಹೇಗಿರುತ್ತೆ, ಎಲೆ ಮೃದುವಾಗಿರುತ್ತಾ ಒರಟಾಗಿರುತ್ತಾ? ಸರ್ ಮಂದ ಜಾಸ್ತಿ ಇರುತ್ತೆ, ಮತ್ತೆ ಎಲೆ ಅಗಲಾಗಿರುತ್ತೆ, ಎಲೆಯಲ್ಲಿ ಸ್ವಲ್ಪ ಕಪ್ಪು ಬಣ್ಣ ತಿರುಗಿರುತ್ತೆ. ಕಪ್ಪು ಬಣ್ಣ ತಿರುಗಿರುತ್ತೆ, ಅದು ಅದಕ್ಕೆ ಸ್ವಲ್ಪ ರುಚಿಕರವಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಅಂತ. ಇಲ್ಲ ಸರ್, ಅದೇ ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ಡಿಪೆಂಡ್ ಆಗುತ್ತೆ. ಮಣ್ಣು ಪರೀಕ್ಷೆ ಮಾಡಿಸೋದು ಉತ್ತಮ. ನಿಮ್ಗೆ ಅದು ಮಾಡ್ಸಕ್ ಆಗ್ತಿಲ್ಲ, ರೈತರಿಗೆ ಅವೆಲ್ಲ ಗೊತ್ತಾಗೋದಿಲ್ಲ ಸರ್. ಮಣ್ಣು ಪರೀಕ್ಷೆ ಮಾಡಿಸೋದು ಇಲಾಖೆಯವ್ರು ಬಂದು ಮಾಡಿಸ್ಬೇಕು, ಅವ್ರು ಬಂದು ಈ ಕಡೆ ಆಸಕ್ತಿ ವಹಿಸ್ತಾ ಇಲ್ಲ. ಆದ್ರಿಂದ ನಮ್ಮ ಹೇಗೆ ನಾವು ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಎರೆಹುಳು ಆಯ್ತಾ ನಮ್ಮ ಹೊಲದಲ್ಲಿ ಮೇಯ್ನು ಅನ್ನೋದೊಂದು ನೋಡ್ಕೋಬೇಕು. ಎರೆಹುಳು ಆಯ್ತೆ ಅಂದ್ರೆ ನಮ್ಮ ಮಣ್ಣು ಆರೋಗ್ಯವಾಗಿದೆ ಅನ್ನೋದೊಂದು. ನೀವು ರೇಷ್ಮೆ ಕೃಷಿಯನ್ನು ಪ್ರಾರಂಭ ಮಾಡಕ್ ಮುಂಚೆ ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸ್ಕೊಂಡಿದ್ರ? ಇಲ್ಲ ಇಲ್ಲ ಸರ್, ಮಾಡಿಸಿರ್ಲಿಲ್ಲ. ಆದ್ರೂ ನಿಮ್ಗೆ ನಿಮ್ಮ ಮಣ್ಣು ಪೋಷಕಾಂಶ ಇತ್ತು ಅಂತ ಗೊತ್ತಿತ್ತು? ನಂಬಿಕೆ ಇತ್ತು ನಮ್ಮ ಮಣ್ಣಲ್ಲಿ ಪೌಷ್ಟಿಕಾಂಶಗಳೈತೆ, ಮಣ್ಣು ಆರೋಗ್ಯವಾಗೈತೆ ಅನ್ನೋ ಒಂದು ಉದ್ದೇಶ. ಏಕೆ ಅಂತಂದ್ರೆ ನೀವು ಎಲ್ಲೇ ಹೋಗಿ ಒಂದು 1-2 ಇಂಚು ಕೈ ಇದ್ ಮಾಡಿ ನೋಡಿದ್ರೆ ಅಲ್ಲಿ ಎರೆಹುಳು ಇರಬೇಕು. ಎರೆಹುಳು ಇದ್ರೆ ಮಣ್ಣು ಆರೋಗ್ಯವಾಗಿದೆ ಅಂತ. ಆರೋಗ್ಯವಾಗಿದೆ. 250 ಮೊಟ್ಟೆ ತರ್ತೀನಿ ಅಂತ ಹೇಳಿದ್ರೆ ಎಷ್ಟು ಕೆಜಿ ಇಳುವರಿಯನ್ನ ನೀವು ಪಡಿತೀರಿ ಸರ್? 200-225 ಕೆಜಿ ತೆಗಿತೀವಿ 250 ಮೊಟ್ಟೆಗೆ. ಎಷ್ಟು ಆದಾಯ ದೊರಿಬೋದು ನಿಮಗೆ? ಕಡಿಮೆ ಸಿಕ್ತು ರೇಟು ನಮಗೆ, ಅಂತ ಏನು ದೊಡ್ಡ ರೇಟ್ ಸಿಕ್ತಿಲ್ಲ, ಕಡಿಮೆಗೆ ಸಿಕ್ತು ಅಂದ್ರೆ ಎಷ್ಟು ಆದಾಯವನ್ನು ನೀವು ಮಾಡ್ಬೋದು ಸರ್? ಅದೇ 80-90 ಸಾವಿರ ಆಗುತ್ತೆ. 80-90 ಸಾವಿರ ಆಗುತ್ತೆ. ಇದು ನೀವು 10 ತಿಂಗಳು ವರ್ಷದಲ್ಲಿ ನಿರಂತರವಾಗಿ ಮಾಡ್ತೀವಿ ಸರ್? ಮಾಡ್ತಿರ್ತೀವಿ. 2 ತಿಂಗಳು ಅದೇ ಮರಿತಾರೆ, ಅದಕ್ಕೂ ಮತ್ತೆ ಗುಡ್ ಮಾರೋದಿಕ್ಕೂ ಸಮಯ ತಗೊಳ್ಳೋದ್ರಿಂದ ಎರಡು ತಿಂಗಳು ಗ್ಯಾಪ್ ಇರುತ್ತೆ. ಗ್ಯಾಪ್ ಇರುತ್ತೆ, ಮತ್ತೆ ನಿಮಗೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಬೇಕಲ್ಲ. ಹೌದು, ರೇಷ್ಮೆ ಹುಳುವಿನ ಮನೆ ಇದೆಯಲ್ಲ, ಅದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಅಂತ ಸ್ವಲ್ಪ ಹೇಳ್ಬಿಡಿ. ಯಾಕೆಂದರೆ ಈ ರೇಷ್ಮೆಯನ್ನು ನಾವು ತಟ್ಟೆಯಿಂದ ತಟ್ಟೆಗೆ ಸಾಮಾನ್ಯವಾಗಿ ಮುಂಚಿನ ಪದ್ಧತಿಯಲ್ಲಿ ತಟ್ಟೆಯಿಂದ ತಟ್ಟೆಗೆ ಒಂದು ಜ್ವರ ಇದ್ದ ಮೇಲೆ ಅದನ್ನು ಬದಲಾಯಿಸಿ ಪದ್ಧತಿ. ಹಾಂ, ಈಗ ಅದನ್ನು ಹೇಗೆ ನಿರ್ವಹಿಸ್ತೀರಿ, ಮತ್ತು ಹುಳು ಗೂಡು ಕಟ್ಟೋದಕ್ಕೆ ಆ ಒಂದು ತಟ್ಟೆಯಿಂದ ನೀವು ಚಂದ್ರಿಕೆಗೆ ಹಾಕಿಬಿಡೋ ತನಕ ಅದನ್ನು ಹುಳನ್ನು ಹೇಗೆ ನಿರ್ವಹಣೆ ಮಾಡ್ತೀರಿ ಅಂತ ಹೇಳಿ. ಸರ್, ಮೊದಲು ಮರಿ ತಂದಿದ್ದಿನಿಂದ ಕೊನೆ ಗೂಡು ಕಟ್ಟೋವರೆಗೂ ನಾವು ಹುಳ ಮುಟ್ಟ ವ್ಯವಸ್ಥೆನೇ ಇಲ್ಲ ಇವಾಗ. ಫಸ್ಟ್ ಪ್ರತಿದಿನ ಮುಟ್ಟಬೇಕಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು, ಮತ್ತೆ ಹಾಕಬೇಕಿತ್ತು. ಅದು ಸ್ವಲ್ಪ ಹಳೆ ಪದ್ಧತಿ ಇತ್ತು. ಆಗ ಇಷ್ಟೆಲ್ಲ ನಾವು ರೇಷ್ಮೆಲಿ ಆದಾಯ ಮಾಡೋಕೆ ಆಗ್ತಿರ್ಲಿಲ್ಲ. ಈಗಿನ ವಿನೂತನ ಪದ್ಧತಿಗಳು ಬಂದ ಮೇಲೆ ರೇಷ್ಮೆ ಮನೇನು ಸ್ವಲ್ಪ ಮಾದರಿಯಾಗಿ ಹೈಟೆಕ್ ಆಗಿ ಬಂತು. ರೇಷ್ಮೆ ಹುಳುವಿಗೆ ಅನುಕೂಲಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಬೇರೆ ಮನೆ ನಿರ್ಮಾಣ ಪದ್ಧತಿ ಬಂತು. ಅದರಿಂದ ನಾವು ಫಸ್ಟ್ ಮನೆಗಳಲ್ಲೇ ಮೇಯಿಸ್ತಾ ಇದ್ರು ಇದ್ದಷ್ಟು ಜಾಗದಲ್ಲಿ. ಈಗ ಆಗಲ್ಲ, ತೋಟದಲ್ಲೇ ಮನೆ ನಿರ್ಮಾಣ ಮಾಡೋದು. ಆಗ ತೋಟದಲ್ಲೇ ಮನೆ ನಿರ್ಮಾಣ ಮಾಡೋದ್ರಿಂದ ರೇಷ್ಮೆ ಹುಳು ನಾನು ಗಿಡಗಳ ಜೊತೆಲೇ ಇದ್ದೀನಿ ಅನ್ನೋ ಒಂದು ವಾತಾವರಣ ಹೋಗಿ ಸೃಷ್ಟಿ ಆಗುತ್ತದೆ. ಈಗ ಮನೆಯಲ್ಲಾದ್ರೆ ಮನೆ ವಾತಾವರಣ ಅದಕ್ಕೂ ಅದಕ್ಕೂ ಹೊಂದಾಣಿಕೆ ಬರಲ್ಲ. ಅದರಿಂದ ಎಲೆಯನ್ನೆಲ್ಲ ಸೌರಿ ಕತ್ತರಿಸಿ ಎಲ್ಲ ಕೊಡ್ತಾ ಇದ್ರು, ಇವಾಗ ಆ ರೀತಿ ಇಲ್ಲ. ಇಲ್ಲ ಸರ್, ಇವಾಗ ಆಗಿಲ್ಲ. ದನ ಹಸುಗಳಿಗೆ ಹೇಗೆ ನಾವು ಮೇವನ ಕೂದು ತಂದು ಹಾಕ್ತಿವಿ, ಆ ರೀತಿ ನಾವು ರೇಷ್ಮೆಗೆ ಬಂದ್ಬಿಟ್ಟಿದ್ವಿ. ಹುಳುಗಳೇ ಎಲೆ ಮೇಲೆ ಕಡ್ಡಿ ಮೇಲೆ ಹತ್ಕೊಂಡು, ಅದರಿಂದ ಹುಳ ಮುಟ್ಟ ಅವಶ್ಯಕತೆ ಏನಿಲ್ಲ. ನಾವು ಬರೀ ಸೊಪ್ಪು ಹಾಕದ್ಬಿಟ್ಟು ಹೋದ್ರೆ ಅಷ್ಟೇ ಸಾಕು, ಅದೇ ಮೇಕೊಂಡು ಮೇಕೊಂಡು ಕಡ್ಡಿ ಮೇಕ್ ಬಂದಿರುತ್ತೆ. ಮತ್ತೆ ಇನ್ನೊಂದು ಸ್ಟ್ಯಾಂಡಿಗೆ ಚೇಂಜ್ ಮಾಡ್ಬೇಕು ಅಂದ್ರೆ ಅದೇ ಕಡ್ಡಿ ಎತ್ತಿ ಮೇಕ್ ಇಡೋದು ಅಷ್ಟೇ. ದಿನಕ್ಕೆ ಎಷ್ಟು ಬಾರಿ ಅದಕ್ಕೆ ಸೊಪ್ಪು ಕೊಡ್ತೀರಾ? ಸರ್, ಅದೇ ಚಾಕಿ ಮರಿ ಎರಡನೇ ಹಂತದವರೆಗೂ ನಮ್ಮ ಚಾಕಿ ಕೇಂದ್ರಗಳಲ್ಲೇ ಮರಿ ಬೆಳವಣಿಗೆ. ಹೌದು, ಎರಡನೇ ಜ್ವರ ಎದ್ಮೇಲೆ ಎರಡನೇ ಜ್ವರ ಎದ್ಮೇಲೆ ನಮಗೆ ಕೊಡೋದ್ರಿಂದ, ಮತ್ತೆ ನಾಲ್ಕನೇ ಜ್ವರದ ಎದ್ಮೇಲೆ ಮೂರು ಟೈಮ್ ಸೊಪ್ಪು ಕೊಡ್ತೀವಿ ಸರ್. ಅಂದ್ರೆ ಅಲ್ಲಿವರೆಗೂ ಎರಡೇ ಟೈಮ್ ಕೊಡೋದು. ಮರಿ ಐದನೇ ಹಂತದವರೆಗೂ 20% ಅಷ್ಟೇ ಸೊಪ್ಪು ತಿನ್ನೋದು, ಹೆಚ್ಚಿಗೆ ತಿನ್ನೋದಿಲ್ಲ. ಈ ಐದನೇ ಹಂತ ಆದ್ಮೇಲೆ 80% ಸೊಪ್ಪು ತಿನ್ನುತ್ತದೆ. ಸರ್, ಈಗ ಮೊದಲಿನ ಪದ್ಧತಿ ಬಿದಿರು ಚಂದ್ರಿಕೆ ಇತ್ತು, ಮತ್ತೆ ರೋಟ್ರಿ ಮತ್ತೆ ಪ್ಲಾಸ್ಟಿಕ್ ಚಂದ್ರಿಕೆ, ಮೂರು ಮಾದರಿ ಚಂದ್ರಿಕೆಗಳಿದಾವೆ. ಅದರಲ್ಲಿ ಈ ಕಡಿಮೆ ಸಮಯ ಮತ್ತೆ ಕಡಿಮೆ ಶ್ರಮ ಇರೋದ್ರು ಯಾವ್ದು ಅಂತಂದ್ರೆ ಪ್ಲಾಸ್ಟಿಕ್ ಚಂದ್ರಿಕೆ. ಹೌದು, ಅಂದ್ರೆ ಈಗ ಬಿದಿರು ಚಂದ್ರಿಕೆ ನೀವು ನೋಡಿಲ್ಲ ಅನ್ಸುತ್ತೆ? ಇಲ್ಲ ಇಲ್ಲ ಸರ್, ನಾನು ನೋಡಿದೀನಿ ಅಂದ್ರೆ ಅದನ್ನ ಬಳಸ್ತಾ ಇಲ್ಲ. ಬಳಸಿಲ್ಲ, ಯಾಕೆಂದ್ರೆ ನೀವು ಒಂದು 10-20 ವರ್ಷದ ಹಿಂದೆ ಕೃಷಿ ಶುರು ಮಾಡಿದ್ರೆ ನೀವೆಲ್ಲ ಬಿದಿರಿನ ಚಂದ್ರಿಕೆ ಬಿದಿರಿನ ತಟ್ಟೆ ಮೇಲೆ ಬಿಡ್ಬೇಕಾಗಿತ್ತು. ಮತ್ತೆ ನಮ್ಮ ಕೈಯಲ್ಲಿರೋ ಸೋಂಕು ಹುಳುಗೆ ಹತ್ಕೋತಿತ್ತು, ಅದರಲ್ಲಿ ಹೆಚ್ಚಿನ ಹುಳುಗಳು ಸತ್ತೋಗ್ಬಿಡ್ತಾ ಇತ್ತು. ಈಗ ಸೋಂಕು ಮತ್ತೆ ಹೂಜಿಯ ಕಾಟ, ಹೂಜಿ ಹುಳುವಿನ ಕಾಟ ಇರ್ತದೆ, ಅದನ್ನ ಈಗ ನಿಮ್ಗೆ ನೀವು ಶುರು ಮಾಡಿದಾಗಿಂದ ಅದರಿಂದ ನಿಮ್ಗೇನು ಬಾಧೆ ಅನ್ಸಿಲ್ವಾ? ಅನುಭವ ಆಗಿಲ್ವಾ ನಿಮ್ಗೆ? ಸರಿ, ಹೂಜಿ ಬಾಧೆ ಮಾವಿನ ಸೀಸನ್ ಟೈಮಲ್ಲಿ ಮಾತ್ರ, ಏಕೆಂದ್ರೆ ಊಜಿಗೂ ಮಾವಿಗೂ ಒಂಥರ ನಂಟು ಅದು ಸಂಬಂಧ ಇದ್ದಂಗೆ. ಆ ಟೈಮಲ್ಲಿ ಸ್ವಲ್ಪ ಊಜಿ ತೊಂದರೆ ಇರುತ್ತೆ, ಆದ್ರೆ ನಾವು ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಹೇಗೆ ಮಾಡ್ತೀರಾ ಹೇಳಿ? ಕಿಟಕಿಗಳಿಗೆಲ್ಲ ಮೆಶ್ ಓಡಿಸ್ಬಿಟ್ಟಿದೀವಿ, ಮತ್ತೆ ಸೊಪ್ಪನ್ನ ಸ್ಟಾಕ್ ಮಾಡೋ ಒಂದು ಬೇರೆ ಸಪ್ರೇಟ್ ಕೋಣೆ ಮತ್ತೆ ಮನೆ ಐತೆ ಹಿಂದೆ, ರೇಷ್ಮೆ ಮನೆ ಹಿಂದೆನೆ. ಅಲ್ಲಿಗೆ ಫಸ್ಟ್ ಸೊಪ್ಪು ತಗೊಂಡೋಗಿ ಸ್ಟಾಕ್ ಮಾಡಿದ್ಮೇಲೆ ಊಜಿ ಎಲ್ಲ ಇಲ್ಲ ಅನ್ನೋದನ್ನ ಗುರುತಿಸ್ಕೊಂಡ್ಮೇಲೆ ಆಮೇಲೆ ನಾವು ಮೇಯ್ನ್ ಒಳಗಡೆ ಇರೋ ಮನೆಗೆ ರೇಷ್ಮೆ ಹುಳು ಇರೋ ಮನೆಗೆ ತಗೊಂಡೋಗ್ತೀವಿ, ಅದರಿಂದ ಊಜಿ ನಿರ್ವಹಣೆ ಮಾಡ್ಬೋದು. ಈಗ 2.5 ಎಕರೆಗೆ 5 ಎಕರೆ ಕೃಷಿ ಭೂಮಿನಲ್ಲಿ ಕೇವಲ 2.5 ಎಕರೆಗೆ ಮಾತ್ರ ಇದು ಮಾಡ್ತಾ ಇದ್ದೀವಿ. ಯಾಕೆ ಇದನ್ನ 5 ಎಕರೆಗೂ ವಿಸ್ತರಿಸ್ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಯಾಕೆಂದ್ರೆ ಒಳ್ಳೆ ಆದಾಯವನ್ನು ಕೂಡ ಕಾಣ್ತಾ ಇದ್ರಿ, ಯಾಕೆ ಅನಿಸ್ತಾ ಇಲ್ಲ ಸರ್? ಅದ್ ಕಂಡ್ರೂ ಇದು ಸಮಗ್ರವಾಗಿ ಕೃಷಿ ಮಾಡ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸರ್. ರೈತರಿಗೆ ಹೇಳೋದು ಇಷ್ಟಪಡೋದೇನಂದ್ರೆ ಸಮಗ್ರವಾಗಿ ಕೃಷಿ ಮಾಡಿ. ಈಗ ರೇಷ್ಮೆ ಮಾಡ್ಬಿಟ್ಟಿರ್ತೀರಿ ನೀವು, ಸರಿಯಾಗಿ ಮಾಡ್ತಿಲ್ಲ, ಅದ್ರಲ್ಲಿ ಹೋಗ್ತೈತೆ ಬೆಳೆ ಅಂತ ಅಂದಾಗ ನಿಮ್ಗೆ ಬೇರೆ ಬೆಳೆ ನಿಮ್ನ ಆರ್ಥಿಕವಾಗಿ ಮುಂದೆ ಬರಕ್ಕೆ ಕೈ ಹಿಡಿಯುತ್ತೆ ಅಂತ ಸರ್. ಆ ಉದ್ದೇಶಕ್ಕೆ ನಾವು ಪೂರಾ ರೇಷ್ಮೆ ಹಾಕಿಲ್ಲ. ಪ್ರತಾಪ್, ನೀವು ಪ್ರಮುಖವಾಗಿ ಯಾವ ತಳಿಯ ಹುಳುಗಳನ್ನ ತಂದು ಸಾಕಾಣಿಕೆ ಮಾಡ್ತಾರೆ? ಸರ್, CSR2 ಮತ್ತೆ CSR4 ಬೈವಲ್ಟಿನ್ ಸರ್. ಬೈವಲ್ಟಿನ್, ಯಾಕೆ ಬೇರೆ ತಳಿ ಯಾಕೆ ಬೇಡ ಅಂತ? ಸರ್, ಇದೆ ಉತ್ತಮವಾಗಿ ಇದಕ್ಕೆ ದರ ಸಿಗೋದ್ರಿಂದ ನಾವು ಇದನ್ನೇ ಮಾಡ್ಬೋದು, ನಿರ್ವಹಣೆನೂ ಕೂಡ ಚೆನ್ನಾಗಿ ಆಗುತ್ತೆ. ಹೌದು ಸರ್, ಆಗುತ್ತೆ. ಮತ್ತೆ ಮಾರುಕಟ್ಟೆಗೆಲ್ಲ ಎಲ್ಲಿ ವ್ಯವಸ್ಥೆ ಮಾಡ್ಕೊಳ್ತೀರಿ? ಸರ್, ಈಗ ಮೊದಲು ರಾಮನಗರ ಮಾಡ್ತಾ ಇದ್ವಿ, ಈಗ ಮೈಸೂರಲ್ಲೇ ಆಗಿರೋದ್ರೆ ನಮ್ಗೆ ತುಂಬಾ ಹತ್ರ ಆಗಿರೋದ್ರಿಂದ ನಾವು ಇಲ್ಲೇ ಮಾರ್ಕೆಟ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಒಳ್ಳೆ ದರ ಸಿಗುತ್ತಾ ನಿಮ್ಗೆ ಹೋದಾಗ? ದರ ಸಿಗ್ತೈತೆ ಸರ್. ನಾವು ಗೂಡ ಹೇಗೆ ಬೆಳಿತೀವಿ ಆ ತರ ಅದರ ಮೇಲೆ ಡಿಪೆಂಡ್ ಸರ್. ಗೂಡನ್ನು ನೀವು ವಿಂಗಡಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತಲ್ಲ ತಗೊಂಡೋಗ್ಬೇಕಾದ್ರೆ? ಸರ್, 3 ರೀತಿಯಲ್ಲಿ ವಿಂಗಡಣೆ ಮಾಡ್ಬೇಕು. ಒಂದು ಗಂಟು ಗೂಡು ಅಂತ, ಒಂದು ಸಪ್ಪೆ ಗೂಡು, ಮತ್ತೆ ಒಂದು ಚೆನ್ನಾಗಿರೋ ಗೂಡು. ಚೆನ್ನಾಗಿರೋ ಗೂಡು, ಮೂರಕ್ಕೂ ಬೇರೆ ಬೇರೆ ದರ ನಿಗದಿ ಇರುತ್ತೆ ಸರ್. ಯಾವತ್ತೂ ಕೂಡ ನಾನು ರೇಷ್ಮೆ ಬೆಳೆದು ನನಗೆ ಸಮಸ್ಯೆ ಆಯ್ತು, ಒಳ್ಳೆ ರೇಟ್ ಸಿಕ್ತಿಲ್ಲ, ಲಾಸ್ ಆಯ್ತು, ಆ ಥರದ ಏನಾದ್ರು ನಿಮ್ಗೆ ಅನುಭವ ಆಗಿದೆಯಾ? ಅದೇ ಸರ್, ಸ್ವಲ್ಪ ಕರೋನಾ ಟೈಮಲ್ಲಿ ಆಗ ಇದು ನೂಲು ಬಿಚ್ಚಣಿಕೆ ನಡೀತಾ ಇಲ್ಲ, ಮತ್ತೆ ವರ್ಕರ್ಸ್ಗಳು ಬರ್ತಾ ಇಲ್ಲ ಅನ್ನೋ ಕಾರಣದಿಂದ ರೀಲರ್ಸ್ಗಳು ಸ್ವಲ್ಪ ನಮಗೆ ದರ ಕಡಿಮೆ ಮಾಡಿಬಿಟ್ಟಿದ್ರು. ಅಂದ್ರೆ ನೀವು ರೇಷ್ಮೆ ಬೆಳೆದ್ಬಿಟ್ಟಿದ್ರೆ ಬೆಳೆದ್ಬಿಟ್ಟಿದೀವಿ ಸರ್. ಆದ್ರೆ ಅದಿಲ್ಸ ಅಂತ ಬೆಳೆಯಲ್ಲ ಸರ್, ಬೆಳೀತಾ ಇರಬೇಕು ಪ್ರತಿ ತಿಂಗಳು. ಅಲ್ಲ ಅಂದ್ರೆ ಕೊನೆ ಪಕ್ಷ ಹುಳು ಸಾಕಾಣಿಕೆ ಏನಾದ್ರು ನಿಲ್ಲಿಸ್ಬೋದು. ನಿಲ್ಲಿಸ್ಬೋದು ಮುಂದೆ ನನಗೆ ಮಾರ್ಕೆಟ್ ಇಲ್ಲ ಅಂದಾಗ ಅದ್ ಸೊಪ್ಪನ್ನ ಬೇರೆ ಎಲ್ಲರೂ ವಿನಿಯೋಗಿಸ್ಬೋದು ಸರ್, ಮಾಡ್ಬೋದು ಸರ್. ನಿಮ್ಗೆ ರೇಷ್ಮೆನಲ್ಲಿ ಹುಳು ಸಾಕಾಣಿಕೆ ಮಾಡಿ ಹೆಚ್ಚು ಸೊಪ್ಪು ಹೆಚ್ಚಾಗುತ್ತೆ, ಅದನ್ನೇನಾದ್ರು ನಿಮ್ಮ ಹಸುಗಳಿಗೆ ಅದಕ್ಕೆ ಏನಾದ್ರು ಕೊಟ್ಟಿರ್ತೀರಾ ಸರ್? ಅದೇ ಕುರಿ ಮತ್ತೆ ಮೇಕೆ ಸಾಕಾಣಿಕೆಗೆ ಅದನ್ನ ಉಪಯೋಗಿಸ್ಕೊಳ್ತೀರಿ? ಚೆನ್ನಾಗಿ ತಿಂತಾವ ಸರ್? ಚೆನ್ನಾಗಿ ತಿನ್ನುತ್ತೆ. ಈ ರೇಷ್ಮೆ ಎಲೆ ತಿಂದ್ರೆ ಹಸುಗಳು ಸ್ವಲ್ಪ ಹಾಕಿ ಕೊಡೋದು ಕಡಿಮೆ ಅಂತಾರಲ್ಲ, ಹೇಗೆ? ಇಲ್ಲ ಇಲ್ಲ ಸರ್, ಚೆನ್ನಾಗಿ ಕೊಡ್ತಾ ಇತ್ತೆ ನಮ್ದು, ಮತ್ತೆ ಹಸುಗಳಲ್ಲೂ ಶೈನಿಂಗ್ ಜಾಸ್ತಿ ಆಗ್ತೈತೆ. ಈಗ ರೇಷ್ಮೆಯ ನಿಮ್ಗೆ ಈ ಒಂದು ಹುಳುವಿನಲ್ಲಿ ಮೇದು ಬಿಟ್ಟಂತ ಸೊಪ್ಪು ಆಗ್ಬೋದು, ಗೊಬ್ಬರ ಆಗ್ಬೋದು, ಇವೆಲ್ಲ ತ್ಯಾಜ್ಯ ಉಳಿತೆ, ಅದನ್ನೆಲ್ಲ ಹೇಗೆ ನೀವು ಬಳಸ್ಕೊಳ್ತಾ ಇದ್ದಾರೆ ಸರ್? ಅದನ್ನ ಅದೇ ಕಾಂಪೋಸ್ಟ್ ಮಾಡ್ಬಿಟ್ಟು ಕರ್ಗಿಸ್ಬಿಟ್ಟು ನಂತರ ರೇಷ್ಮೆ ಗಿಡಗಳನ್ನ ಕಾಂಪೋಸ್ಟ್ ತೊಟ್ಟಿ ನಿರ್ಮಾಣ ಮಾಡ್ಕೊಂಡಿದ್ದೀರಾ ಸರ್? ಮಾಡ್ಕೊಂಡಿದ್ದೀವಿ, ಎರೆಹುಳಿ ತೊಟ್ಟಿ ಐತೆ, ಕಾಂಪೋಸ್ಟ್ ತೊಟ್ಟಿನೂ ಕೂಡ ಆಯ್ತು. ಈಗ ರೇಷ್ಮೆ ಕೃಷಿ ಆಯ್ತು, ಇದಾದ್ಮೇಲೆ ಹೈನುಗಾರಿಕೆ. ಹೌದು, ಹೈನುಗಾರಿಕೆ ಅಂದ್ರೆ ಎಷ್ಟು ಹಸುಗಳಿದ್ದಾವೆ ನಿಮ್ಮಲ್ಲಿ? ಈಗ ಕರಾವನಲ್ಲಿ ಎಷ್ಟಿದ್ದಾವೆ, ಒಟ್ಟಾರೆ ಎಷ್ಟು ಹಸುಗಳು ಸಾಕಿದ್ದಾರೆ ಸರ್? ಕರಾವಿಗೆ ಎರಡು ಐತೆ, ಮತ್ತೆ ರೇಷ್ಮೆ ತೋಟ ಮತ್ತೆ ಬೇರೆ ಬೆಳೆಗಳಿಗೆ ಉಳುಮೆ ಮಾಡೋದಕ್ಕೆ ಎರಡು ನಾಟಿ ಹಸು ಐತೆ, ಅದ್ರದ್ದು ಎರಡು ಕರು ಐತೆ. ನಾಟಿ ಹಸುನ ಹೋರಿನ ಹಸುಗಳು ಸರ್? ಹಸುಗಳು. ಹಸುಗಳು ಅವು ಏನ್ ಕರಾವ್ ಮಾಡಲ್ಲ? ಇಲ್ಲ ಸರ್, ಕರಾವ್ ಮಾಡೋದಿಲ್ಲ. ಉಳುಮೆ ಗೊಬ್ಬರ ಎಲ್ಲ ಹೊರೋದಕ್ಕೆ ಗಾಡಿಗೂ ಕೂಡ ಅವನ್ನ ಬಳಸ್ತೀರಿ? ಹೌದು. ಅಂದ್ರೆ ಎತ್ತಿನ ಗಾಡಿ ಇಟ್ಕೊಂಡಿದ್ದೀರಾ ಸರ್? ಎತ್ತಿನ ಗಾಡಿ ಇದೆ. ಅದೇ ಯಾಕೆ ಟ್ರ್ಯಾಕ್ಟರ್ ಟೆಲ್ಲರ್ ಇಟ್ಕೊಂಡಿದ್ದಾರೆ? ಇವತ್ತಿನ ಕಾಲದಲ್ಲಿ ನೀವು ಹಸುಗಳನ್ನ ಇಟ್ಕೊಂಡಿದ್ದೀನಿ ಅದರಲ್ಲೇ ಉಳುಮೆ ಮಾಡ್ತಿದ್ದೀನಿ ಅಂತಿದ್ರಲ್ಲ ಸರ್? ನಮ್ಗೆ ಮೇಯ್ನ್ ಗೊಬ್ಬರ ಬೇಕು ಸರ್. ಅದೇ ಗೊಬ್ಬರನೂ ಬೇಕು, ಗೊಬ್ಬರ ಬೇಕು ಅದರಿಂದ. ಅದೇಂದ್ರೆ ಉಳುಮೆಗೆ ನಿಮ್ಗೆ ಯಾವ್ದು ಅನುಕೂಲ ಅಂತ ಅನ್ಸುತ್ತೆ, ಎತ್ತುಗಳಿಂದ ಹಸುಗಳಿಂದ ಉಳೋದು ಉತ್ತಮನ ಅಥವಾ ಟಿಲ್ಲರು ಟ್ರ್ಯಾಕ್ಟರ್? ಹೆಚ್ಚಿಗೆ ಅದೇ ರೇಷ್ಮೆ ಇದನ್ನ ವಿಸ್ತರಣೆ ಮಾಡ್ತಾರಲ್ಲ ಅವರಿಗೆ ಟ್ರ್ಯಾಕ್ಟರ್ಗಳು ಟಿಲ್ಲರ್ಗಳು ಸೂಕ್ತ ಆಯ್ತದೆ. ನಮ್ಗೆ ಕಡಿಮೆ 5 ಎಕರೆ ಒಳಪಟ್ಟಿರೋರಿಗೆಲ್ಲ ಹಸುಗಳಿಂದನೇ ಉಳುಮೆ ಮಾಡ್ಬೋದು ಸರ್. ಉಳುಮೆ ಎಲ್ಲ ಯಾರು ಮಾಡೋದು ಸರ್? ಇಲ್ಲ, ಡ್ಯಾಡಿ ಮಾಡ್ತಾರಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಉಳುಮೆ ಎಲ್ಲ ಕಲ್ತಿದ್ದೀರಾ? ಹೌದು ಸರ್, ಬರುತ್ತೆ ಬರುತ್ತೆ. ಅಂದ್ರೆ ಈಗ ರೇಷ್ಮೆ ಸಾಲುಗಳ ಮಧ್ಯದಲ್ಲಿ ನಿಮ್ಗೆ ಸರ್ ಜೋಡಿಸಲ್ ಪದ್ಧತಿ ಪದ್ಧತಿ ಮಾಡ್ಬೇಕಂದ್ರೆ ಸಾಲು ಹೊಡಿಬೇಕಂದ್ರೆಲ್ಲ ಎತ್ತುಗಳು ಬಿಟ್ಟು ಮಾಡ್ಬೋದು? ಮಾಡ್ಬೋದು ಸರ್. ನೀವೇನೇ ಟ್ರ್ಯಾಕ್ಟರ್ ಓಡಿಸಿದ್ರು ಸಾಲು ಹೊಡೆಯಕ್ಕೆ ಹಸುಗಳು ಬೇಕೇ ಬೇಕು. ಅಲ್ಲ, ಇದು ನಿಮ್ಮ ಮಣ್ಣಿನ ಆರೋಗ್ಯ ಟ್ರ್ಯಾಕ್ಟರ್ ಮತ್ತೆ ಮಿಷನರಿಗಳಲ್ಲಿ ಎರೆಹುಳುಗಳು ಸತ್ತೋಗ್ಬಿಡ್ತವೆ. ಈ ಎತ್ತಿನಿಂದ ಉಳುಮೆ ಮಾಡಿದಾಗ ಅದರಿಂದ ನಿಮ್ಗೆ ಎರೆಹುಳುಗಳು ಉಳ್ಕೊಳ್ತವೆ, ಎರೆಹುಳು ಉಳ್ಕೊಳ್ತು ಅಂದ್ರೆ ಮಣ್ಣಿನ ಆರೋಗ್ಯ ಉಳಿಯುತ್ತೆ ಅಂತ. ಈಗ ಹೈನುಗಾರಿಕೆನಲ್ಲಿ 2 ಹಸು ಏನು ಕರವು ಕೊಡ್ತಾ ಇದಾವೆ, ಎಷ್ಟು ಹಾಲು ಕೊಡ್ತಾ ಇದಾವೆ ಸರ್? ಈಗ ಬೆಳಿಗ್ಗೆ 10 ಲೀಟ್ರ್ ಸಂಜೆ 10 ಲೀಟ್ರ್ ಹಾಲನ್ನ ಕೊಡ್ತಾಯಿದೀವಿ ಸರ್. ಅಂತ ದೊಡ್ಡ ಹಸುಗಳನ್ನೇನು ಕಟ್ಟಿಲ್ಲ ನಾವು, ದೇಸಿ ಹಸುಗಳೇನಿಲ್ಲ, ಮಾಮೂಲಿ ನಾಟಿ ಕ್ರಾಸ್ ಅಂತ ಬರ್ತದಲ್ಲ ಹಸುಗಳೇನು, ಹೈಬ್ರಿಡ್ ಮನೆಗೆ ಹಾಲನ್ನ ಮಾಡಿಕೊಂಡು ಮಿಕ್ಕಿದ್ದನ್ನ ನಾವು ಡೈರಿಗೆ ಹಾಕ್ತಾ ಇದ್ದಾರೆ. ಈಗ ನೀವು ವಿವಾಹಿತರಲ್ಲ, ಅವಿವಾಹಿತರು? ಹೌದು ಸರ್. ಈಗ ನಿಮ್ಗೆ ವಿವಾಹಿತರಾಗಿ ಬರಬೇಕು ಅಂದ್ರೆ ಹೇಗಿರ್ಬೇಕು ನಿಮ್ಮ ಭಾವಿ ಶ್ರೀಮತಿ ಅವರು ಹೇಳಿ ಸರ್. ಅದೇ ಮನೆ ಜನಗಳಲ್ಲೆಲ್ಲ ನಾನು ಒಬ್ಳು ಅಂತ ಇರ್ಬೇಕು ಅವ್ರ ಮನಸ್ಥಿತಿ. ಇಲ್ಲ, ಮೊದಲು ಕೃಷಿಗೆ ಬರ್ಬೇಕಾ ಇಲ್ಲ ಅವರು ಬೇರೆ ಉದ್ಯೋಗ ಮಾಡಿರ್ಬೇಕು? ಇಲ್ಲ ಇಲ್ಲ ಸರ್, ಯಾವ ಉದ್ಯೋಗ ಬೇಡ ಸರ್. ಅಂದ್ರೆ ನಿಮ್ ಕೃಷಿನಲ್ಲಿ ನಿಮ್ಗೆ ಕೈ ಜೋಡಿಸ್ಕೊಂಡು ಹೋಗ್ಬೇಕು ಸರ್. ಟೈಮ್ಗೆ ಊಟ ತಿಂಡಿ ಮಾಡ್ಕೊಟ್ಟು ಮತ್ತೆ ನಮ್ಮ ಜೊತೆಗೆ ಏನು ಅವ್ರ ಕೈಲಿ ಆದಷ್ಟು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು. ಯಾಕೆ ಅಂದ್ರೆ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂಥ ಯುವಕರಿಗೆ ಇವತ್ತು ಹೆಣ್ಣುಗಳು ಕೊಡ್ತಕ್ಕಂಥದ್ದು ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಾವು ಕೇಳೋದು. ಇಲ್ಲ ಸರ್, ಅದೇ ಮೇನ್ ಪ್ರಾಬ್ಲಮ್, ನಮ್ಮ ಜನಗಳು ತಿಳ್ಕೊಂಡಿರೋದು ಅದೇ ತಪ್ಪು ಕಲ್ಪನೆ. ನೀವು ಸಿಟಿ ಕೊಡ್ತೀರಾ, ಅವ್ನು ಏನು ಹ್ಯಾಬಿಟ್ ಇರುತ್ತೋ ಏನೋ ಗೊತ್ತಿರೋದಿಲ್ಲ ಅವನಿಗೆ, ನೀವು ತಗೊಂಡೋಗಿ ಕೆಲಸದಲ್ಲಿದ್ದಾನೆ ಅಂತ ಕೊಟ್ಬಿಡ್ತೀರಾ. ಆದ್ರೆ ನೀವು ಹಳ್ಳಿಯವರು ಹೋಗಲ್ಲಿ ನೋಡಕ್ ಆಗಲ್ಲ, ಏನು ನನ್ನ ಮಗಳಿಗೆ ಏನ್ ಕಿರುಕುಳ ಕೊಡ್ತಾ ಇದ್ದಾನೆ, ಏನ್ ನಡೀತಾ ಇದೆ ಅಲ್ಲಿ ಅವ್ರ ಜೀವನದಲ್ಲಿ ಅನ್ನೋದು ಗೊತ್ತಾಗಲ್ಲ. ಅದೇ ನೀವು ರೈತರ ಮಕ್ಕಳ ಅದೆಲ್ಲ ಮುಖ್ಯ ಅಲ್ಲ, ಜಮೀನ್ ಇರೋರು ಕೊಟ್ರೆ ನನ್ನ ಮಗಳು ಕಷ್ಟ ಪಡ್ಬೇಕಾಯ್ತದೆ ಅಂತ. ಫಸ್ಟ್ ಹಿಂದಿನ ದಿನಗಳಲ್ಲಿ ಕೊಟ್ಟಿಗೆ ಮತ್ತೆ ತಿಪ್ಪೆ ನೋಡ್ಬಿಟ್ಟು ಹೆಣ್ಣು ಕೊಡೋರು ಅಂತ ಹೇಳ್ತಾರೆ, ಆದ್ರೆ ಈಗ ಅದನ್ನ ನೋಡ್ಬಿಟ್ಟೆ ಭಯ ಪಡ್ಕೊಬಿಡ್ತಾರೆ ಸರ್ ಅವರು. ನಿಜ, ಇಷ್ಟೆಲ್ಲ ನನ್ನ ಮಗಳು ಮಾಡ್ಬೇಕಾ ಮನೆಗೆ ಹೋಗಿ ಅಂತ. ಅಲ್ಲ, ಎಲ್ಲಿದ್ರು ಶ್ರಮ ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ ಸರ್, ಇದ್ದೇ ಇರುತ್ತೆ ಕಷ್ಟಗಳು ಸುಖಗಳು ಕೊಡು ಸರ್, ಅದು ಸಮಾನಾಗಿದ್ರೇನೆ ಜೀವನ. ಹೌದು, ಆದ್ರೆ ಕೃಷಿನಲ್ಲಿ ನಿಮ್ಗೆ ಹೇಗ್ ಅನಿಸ್ತಾ ಇದೆ, ನೀವು ಇದು ನನಗೆ ಸುಖವಾಗಿದೆ ಜೀವನ ನೆಮ್ಮದಿಯಾಗಿದೆ? ತುಂಬಾ ಸಂತೋಷವಾಗಿದ್ದೀನಿ ಸರ್. ಯಾರನ್ನು ಹೆಚ್ಚಿನದಾಗಿ ಏನು ಸ್ನೇಹಿತರುಗಳನ್ನ ಮಾಡ್ಕೊಂಡಿಲ್ಲ, ನಂದೇ ಆಯ್ತು ನಮ್ಮ ಪ್ರಪಂಚ, ನಮ್ಮ ಈ ಹೈನುಗಾರಿಕೆ ಹಸುಗಳು ಕುರಿಗಳು ಈ ಮೇಕೆಗಳ ಜೊತೆಲೆ ನಮ್ದು ಪ್ರಪಂಚ. ಅವುಗಳ ಜೊತೆ ಹೌದು ಸರ್, ಕುರಿ ಮತ್ತೆ ಮೇಕೆ ಐತೆ. ಎಷ್ಟಿದಾವೆ ಸರ್? ಅದೊಂದು 5 ಐತೆ. ಮನೆ ಬಳಕೆಗೆ? ಮನೆ ಬಳಕೆಗೆ ಸರ್. ಹಬ್ಬ ಹುಣ್ಣಿಮೆ ಬೇಕಾಗುತ್ತೆ ಬೇಕಾಗುತ್ತೆ ಮತ್ತೆ ಮಾರಾಟಕ್ಕೂ ಕೂಡ. ಮಾರಾಟಕ್ಕೆ ಮಾಡ್ತೀರಿ? ಹೌದು ಸರ್. ನಾಟಿ ಕೋಳಿನೂ ಐತೆ. ಹೌದಾ, ಎಷ್ಟು ಹಾಕಿದಿರಿ ಸರ್? ಅದೊಂದು 50 ಐತೆ ನಾಟಿ ಕೋಳಿ. 50 ನಾಟಿ ಕೋಳಿ ಸಾಕಿದಿರ? ಅದ್ರಲ್ಲಿ ಹೆಂಗಾರ ಎಷ್ಟು ಮಾರ್ತಾರೆ, ಮಾರಾಟ ಮಾಡ್ತಾರೆ ಸರ್? ಅದು ಒಂದು ಮೊಟ್ಟೆ 15 ರೂಪಾಯಿ ಹೋಗ್ತೈತೆ. ಅಂದ್ರೆ ನಾಟಿ ಕೋಳಿ 10 ಮೊಟ್ಟೆ ಮಾರ್ತೀವಿ ಸರ್. ಕೋಳಿ ಕೋಳಿ ಎಷ್ಟು ಮಾರ್ತೀರಿ ಸರ್? ಕೋಳಿ ಮಾರಲ್ಲ ನಾವು, ಬರೀ ಮೊಟ್ಟೆಗೆ ಮಾತ್ರ. ಮೊಟ್ಟೆಗೆ ಮಾತ್ರ ಸರ್ ಕೋಳಿನ ಸಾಕಿದೀವಿ ಸರ್. ಅದೇ ಅಂಗಡಿ ಕೋಳಿನ ಉಪಯೋಗಿಸೋದಿಲ್ಲ ನಾವು, ನಮ್ಮ ಹಬ್ಬ ಹುಣ್ಣಿಮೆಗಳಲ್ಲಿ ಮತ್ತೆ ಮಾತ್ರ ಮಾಡ್ಕೋತೀರಿ ಕೋಳಿ ಮಾರಾಟ ಮಾಡಲ್ಲ ಸರ್. ಅದನ್ನ 50 ಕೋಳಿ ಮಾರಾಟ ಮಾಡ್ಬೇಕು ಅನ್ನೋ ಸಂದರ್ಭ ಬಂದ್ರೆ ಜಾಸ್ತಿ ಆಯ್ತಾಗ ಸರಿ, ಇಲ್ಲ ಅಲ್ಲೇ ಕಡಿಮೆ ಮಾಡ್ತಾ ಹೋಗ್ತೀವಲ್ಲ. ಹೌದಾ? ಅದೇ ನೆಕ್ಸ್ಟ್ ನೀವೇ ಕಾವೇ ಎಲ್ಲ ಕೂರಿಸ್ಕೊಂಡು ನಮ್ಗೆ ಬೇಕು ಮುಂದಕ್ಕೆ ಇಷ್ಟು ಕೋಳಿ ಅಂತ ಅಂದಾಗ ನಾವು ಕುಡಿಸ್ಕೊತೀವಿ, ಇಲ್ಲಾಂದ್ರೆ ಮೊಟ್ಟೆ ಮಾರ್ಬಿಡ್ತೀವಿ. ಮೊಟ್ಟೆ ಮಾರ್ತೀರಿ, ನಿಮ್ಗೆ ಎಷ್ಟು ಕಾವಿಗೆ ಬೇಕಾಗುತ್ತೆ, ಎಷ್ಟು ಮರಿಗೆ ಅಷ್ಟು ಮಾತ್ರ ಕಾವಿ ಕೂರಿಸ್ಕೊಂತೀವಿ. ಸಮಗ್ರ ಕೃಷಿ ಅಂದ್ರೆ ನೀವು ಕೇವಲ ಜಮೀನಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಕೂಡ ಸಮಗ್ರವಾದ ಕೃಷಿ ನಡೆಸ್ತಾ ಇದ್ದಾರೆ. ಹೌದು ಸರ್. ಅಪ್ಪ ಅಮ್ಮ ಏನಂತಾರೆ ನಿಮ್ಮ ಈ ಒಂದು ಕೃಷಿ ಬದುಕಿಗೆ? ಇಲ್ಲ ಸರ್, ಅಮ್ಮ ಇಷ್ಟಪಡೋದೇ ಇಲ್ಲ ನನ್ನ ಕೃಷಿ ಬದುಕನ್ನ. ಕೆಲಸ ತಗೋಬೇಕಾಗಿತ್ತು, ಓದ್ಬೇಕಾಗಿತ್ತು ನೀನಿನ್ನು ಅಂತ ಅವ್ರು ಆಸೆ ಪಡ್ತಾರೆ. ಆದ್ರೆ ಡ್ಯಾಡಿ ಸ್ವಲ್ಪ ನಂಗೆ ಸಪೋರ್ಟ್ ಆಗಿರೋದ್ರಿಂದ ನಾನು ಇದ್ರ ಮೇಲೆ ಸಾಧನೆ ಮಾಡಕ್ಕೆ ಅನುಕೂಲ ಆಯ್ತು. ಬೇರೆ ಇನ್ನೇನೆಲ್ಲ ಕನಸುಗಳಿದ್ದಾವೆ ನಿಮ್ಗೆ ಪ್ರತಾಪ್? ಸರ್, ನಂದು ಮೇನ್ ಆಸೆ ಇದ್ದಿದ್ದು ಅಂದ್ರೆ ಇದು ಸರಿಲ್ಲ, ನಾನು ಓದುವಾಗ ಅದೇ ಇದು ಆಗ್ಬೇಕು, ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತಾನೆ ನಾನು ಆಸಕ್ತಿ ಇಟ್ಕೊಂಡು ಓದಿದ್ದು. ಯಾಕೆ ಮೂಕ ಪ್ರಾಣಿಗಳ ಸೇವೆ ಮಾಡೋಣ ಅನ್ನೋ ಒಂದು ಉದ್ದೇಶ ಇತ್ತು. ಆದ್ರೆ ಅದು ಕೈಗೂಡ್ಲಿಲ್ಲ, ಕೈಗೂಡ್ಲಿಲ್ಲ ಅಂತಲೇ ನಾನು ಕೈ ಕಟ್ಟು ಕೂರ್ಲಿಲ್ಲ. ಈಗ ಕೃಷಿ ಎಡೆಗೆ ಬಂದಿದ್ರಿಂದ ನಾನು ಅವುಗಳ ಸೇವೆನೂ ಸಹ ಮಾಡ್ತಾ ಇದ್ದೀನಿ. ಖಂಡಿತ. ಹೌದು ಸರ್. ಅವ್ರು ಯಾವುದೋ